ಸಾಕಿನ್ ಸಂಗೂರು ಹಾವೇರಿ ಜಿಲ್ಲೆ ರೈತ ಉತ್ಪಾದಕ ಕಂಪನಿಯ ಪರಿಚಯ ಯಾಕೆ ಸ್ಥಾಪನೆ ಮಾಡಿದರು, ಜೊತೆಗೆ ಏನೆಲ್ಲ ಒಂದು ಚಟುವಟಿಕೆಗಳು ರೈತ ಉತ್ಪಾದಕ ಕಂಪನಿಯಿಂದ ನಡೆದಿದ್ದಾವೆ? ಭೂಸಿರಿ ಸಿರಿಧಾನ್ಯಗಳ ರೈತ ಉತ್ಪಾದಕ ಕಂಪನಿ ಏನೆಲ್ಲ ಮಾಡ್ತಾ ಇದೆ, ರೈತರಿಗೆ ಯಾವ ರೀತಿ ಉಪಯೋಗ ಆಗ್ತಾ ಇದೆ, ಏನೆಲ್ಲ ಉತ್ಪಾದನೆಗಳನ್ನು ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ನಮ್ಮ ರೈತರೊಂದಿಗೆ ಡೈರೆಕ್ಟರ್ ಆದಂಥ ಚಂದ್ರಕಾಂತ್ ಸಂಗೂರ್ ಅವರು ವಿಚಾರವನ್ನು ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಚಂದ್ರಕಾಂತ್ ಸಂಗೂರ್ ಅವರೇ, ಮೊದಲನೇದಾಗಿ ಹೇಳಿ, ನಿಮ್ಮ ರೈತ ಉತ್ಪಾದಕ ಕಂಪನಿ ಪ್ರಾರಂಭವಾಗಿ ಎಷ್ಟು ವರ್ಷ ಆಯಿತು? 19 ಅಕ್ಟೋಬರ್ 2019 ನಮ್ಮದು ರೈತ ಉತ್ಪಾದಕ ಕಂಪನಿ ಪ್ರಾರಂಭವಾಯಿತು. ಯಾವ ಉದ್ದೇಶವನ್ನು ಇಟ್ಟುಕೊಂಡು ರೈತ ಉತ್ಪಾದಕ ಕಂಪನಿಯನ್ನು ಪ್ರಾರಂಭ ಮಾಡಿದ್ರಿ? ಇದಕ್ಕಿಂತ ಮುಂಚೆ ನಾವು ರೈತರೆಲ್ಲ ಸೇರಿ ಸಿರಿಧಾನ್ಯವನ್ನು ಬೆಳೆದು ಪ್ರೊಸೆಸ್ ಮಾಡಿ ಪ್ಯಾಕ್ ಮಾಡಿ ಮಾರಾಟ ಮಾಡ್ತಾ ಇದ್ವಿ, ಅದನ್ನು ಬೇರೆ ಬೇರೆ ಗ್ರಾಹಕರಿಗೆ ಕೊಡ್ತಾ ಇದ್ವಿ. ಅದೇ ಥರ ಒಂದು ಹೈದರಾಬಾದಲ್ಲಿರೋ ಒಂದು ಕಂಪ್ನಿಗೆ ಕಡೆ ಕೊಡ್ತಾ ಇದ್ವಿ. ಅವರು ಏನು ಹೇಳಿದರು ಅಂದರೆ 2016-17 ನಮ್ಮ ಹತ್ರ ತೊಗೊಳ್ತಾ ಇದ್ರು ಅವರು ಕಂಟಿನ್ಯೂಸ್ ತೊಗೊಳ್ತಾ ಇದ್ರು. ಅವರು ನಮ್ಮ ಹತ್ರ ತೊಗೊಂಡು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಆಗ ಅವ್ರೇನು ಹೇಳಿದ್ರು, ಇಲ್ಲ ನೀವು ನಮಗೆ ಬೇರೆ ದೇಶದವರು ನೀವು ಎಲ್ಲಿಂದ ತರಿಸ್ತೀರಿ ಏನು ಅಂತ ನಮಗೆ ಸೋರ್ಸ್ ಎಲ್ಲಿ ಮಾಡ್ತೀರಾ ಅಂತ ಕೇಳಿದ್ರು. ಆಗ ನಮಗೆ ಇಂಥ ರೈತರ ಗುಂಪಿನಿಂದ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ, ಇಲ್ಲ ನೀವು ಒಂದು ಎಲ್ಲ ರೈತರು ಸೇರಿ ಕಂಪ್ನಿ ಮಾಡಿದರೆ ನಾವು ಇಂಥ ಕಂಪ್ನಿಯಿಂದ ತೊಗೊಳ್ತೀವಿ ಅಂತ ಹೇಳಿದರೆ ಅದು ಎಲ್ಲ ನಮಗೆ ಎಲ್ಲಿಂದ ಬರುತ್ತೆ ಅಂತ ಬೇರೆ ದೇಶದವ್ರಿಗೂ ಗೊತ್ತಾಗುತ್ತೆ, ಹಾಗಾಗಿ ನೀವು ಒಂದು ಕಂಪ್ನಿ ಮಾಡಿ ಅಂತ ಹೇಳಿದರು. ಹಾಗಾಗಿ ನಾವೇ ರೈತರೆಲ್ಲ ಸೇರಿಕೊಂಡ್ಬಿಟ್ಟು ಪ್ರಾರಂಭದಲ್ಲಿ ಯಾವುದೇ ಸರ್ಕಾರದ ಇಲಾಖೆಗಳು ಹೋಗದೇ ನಾವೇ ರೈತರೇ ಸೇರಿಕೊಂಡು ನಿರ್ದೇಶಕರು ಆಯ್ಕೆ ಮಾಡಿಕೊಂಡು ನಾವೇ ನಮ್ಮ ಸ್ವಂತ ಎಲ್ಲರೂ ದುಡ್ಡು ಹಾಕ್ಬಿಟ್ಟು ಕಂಪ್ನಿಯನ್ನು ರಿಜಿಸ್ಟ್ರೇಷನ್ ಮಾಡಿದ್ವಿ. ಹೇಗೆ, ಎಷ್ಟು ಜನ ಸದಸ್ಯರಾದ್ರಿ ಸ್ಟಾರ್ಟಿಂಗು? ಒಬ್ಬೊಬ್ಬರು ಷೇರ್ ಬಂಡವಾಳ ಎಷ್ಟೆಷ್ಟು ಹಾಕಿದ್ರಿ? ಫಸ್ಟ್ ಸ್ಟಾರ್ಟಿಂಗಲ್ಲಿ 10 ಜನ ಸೇರಿ ಸ್ಟಾರ್ಟ್ ಮಾಡಿದ್ರಿ. ಒಬ್ಬೊಬ್ಬರು ಸ್ಟಾರ್ಟಿಂಗಲ್ಲಿ 10,000 ಹಾಕಿದ್ವಿ, 10,000 ಹಾಕಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಈಗ ಪ್ರೆಸೆಂಟು ಈಗ 370 ಜನ ಇದ್ದಾರೆ. 460,000 ರೂಪಾಯಿವರೆಗೂ ಈಗ ಅಥರೈಸ್ಡ್ ಷೇರ್ ಕ್ಯಾಪಿಟಲ್ ಆಗಿದೆ. ಒಬ್ಬೊಬ್ಬರು ಷೇರ್ ಬಂಡವಾಳ ಎಷ್ಟೆಷ್ಟಿದೆ ಹೊಸ ಸದಸ್ಯರಿಗೆ? ಹೊಸ ಸದಸ್ಯರು ಈಗ 1,000-2,000 ರೂಪಾಯಿ ಇದ್ದಾರೆ ಒಬ್ಬೊಬ್ಬರದು. 1,000-2,000. ಹೇಗೆ ನಿಮ್ಮ ಕಂಪ್ನಿ ಪ್ರಾರಂಭ ಆದಮೇಲೆ ಇದರಿಂದ ಸರ್ಕಾರದಿಂದ ಯಾವ ರೀತಿ ಅನುಕೂಲತೆ ಸಿಗ್ತಾ ಇದೆ? ಈಗ 19-10-2019 ಪ್ರಾರಂಭ ಆದ ನಂತರ ನೆಕ್ಸ್ಟ್ ನಾವು ನಬಾರ್ಡ್ನವ್ರನ್ನ ಭೇಟಿ ಆದ್ವಿ. ಭೇಟಿ ಆದ್ಮೇಲೆ 6 ತಿಂಗಳ ನಂತರ ನಮಗೆ ನಬಾರ್ಡ್ನವರು ಸೆಲ್ಫ್ ಪ್ರಮೋಟೆಡ್ ಎಫ್ ಪಿ ಒ ಅಂತ ಹೇಳಿ ನಿಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿ ನಮಗೆ ಅನುದಾನವನ್ನು 18 ಮಾರ್ಚ್ 2020 ನಮಗೆ 8,44,000 ರೂಪಾಯಿ ಗ್ರ್ಯಾಂಟ್ ಸ್ಯಾಂಕ್ಷನ್ ಮಾಡಿದರು 6 ತಿಂಗಳ ನಂತರ. ಹೇಗೆ ಈಗ ಟೋಟಲ್ ಆಗಿ ಏನೇನು ಉತ್ಪಾದನೆಯನ್ನು ಮಾಡ್ತಾ ಇದ್ದೀರಿ, ಏನು ಉತ್ಪಾದನೆ ಹೇಗೆ ರೈತರಿಂದ ಖರೀದಿ ಮಾಡ್ತಾ ಇದ್ದೀರಾ, ನೀವು ಬೆಳೆದು ಪ್ರೊಸೆಸಿಂಗ್ ಮಾಡ್ತಾ ಇದ್ದೀರಾ, ಏನೇನು ಉತ್ಪನ್ನಗಳು ಬರ್ತಾ ಇದ್ದಾವೆ ನಿಮ್ಮದು ಪ್ರಾಡಕ್ಟ್ಗಳು? ಈಗ ನಾವು ಪ್ರಾರಂಭದಲ್ಲಿ ಏನು ಮಾಡ್ತೀವಿ ಅಂದರೆ, ಯಾರು ನಮ್ಮ ಷೇರ್ ಮೆಂಬರ್ಸ್ ಇದ್ದಾರೆ ಆಮೇಲೆ ರೈತರು ಕೇಳ್ತಾರಲ್ಲ, ಅವರಿಗೆ ಸಿರಿಧಾನ್ಯದ ಬೀಜಗಳನ್ನ ಮೊದಲು ಉಚಿತವಾಗಿ ಕೊಡ್ತೀವಿ. ಅವರಿಗೆ ಉಚಿತವಾಗಿ ಕೊಡ್ತೀವಿ, ಅವರಿಗೆ ಬೆಳೆಯೋದನ್ನು ಯಾವ ಥರ ಯಾವ ಟೈಮಲ್ಲಿ ಹೆಂಗೆ ಬೆಳಿಬೇಕು ಅನ್ನೋದನ್ನು ಹೇಳಿರ್ತೀವಿ, ಯಾವ ಥರ ಬಿತ್ತನೆ ಮಾಡಬೇಕು ಅನ್ನೋದನ್ನು ಹೇಳ್ತೀವಿ. ಆಮೇಲೆ ತೋರಿಸ್ತೀವಿ, ಒಂದ್ಸಲ ಈ ಥರ ಮನೆಗೆ ಅಲ್ಲಿ ಬಂದಿರ್ತಾರೆ, ಆಫೀಸಿಗೆ ಬಂದಿರ್ತಾರೆ, ಆಗ ಬಂದಾಗ ಈ ಥರ ಹಿಂಗೆ ಬಿತ್ತನೆ ಮಾಡೋದು ಅಂತ ತೋರಿಸ್ತೀವಿ. ನಮ್ಮಲ್ಲಿ ಕೆಲವು ಹಳೆ ಜನರಿಗೆಲ್ಲ ಗೊತ್ತಿದೆ, ಹೊಸಬರಿಗೆ ಈಗ ಅಷ್ಟೊಂದು ಪರಿಚಯ ಇಲ್ಲ, ಅವರಿಗೆಲ್ಲ ಹೇಳಿದರೆ ಬಿತ್ತಾರೆ. ಆಮೇಲೆ ಬಿತ್ತೋದ್ರ ಜೊತೆಗೆ ಬೀಜ ಕೊಡಬೇಕಾದ್ರೆ ಅವ್ರಿಗೆ ಏನು ಹೇಳ್ತೀವಿ ಅಂದರೆ, ನಿಮ್ಮ ಸರ್ಕಾರದಿಂದ ರೈತ ಸಿರಿ ಯೋಜನೆಯಿಂದ 1 ಎಕರೆಗೆ 4,000 ರೂಪಾಯಿ ಅಂತ, 5 ಎಕರೆವರೆಗೂ 20,000 ರೂಪಾಯಿ ನಿಮಗೆ ಸರ್ಕಾರದಿಂದ ನೇರವಾಗಿ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗುತ್ತೆ ಅನ್ನೋದನ್ನು ತಿಳಿಸ್ತೀವಿ. ಹಾಗಾಗಿ ಮತ್ತೆ ಅವರು ಇಂಟ್ರೆಸ್ಟ್ ಆಗಿ ಒಬ್ಬರು ಬಿಟ್ಟು ಒಬ್ಬರು ಮತ್ತೆ ಜನ ಜಾಸ್ತಿ ಆಗ್ತಾ ಹೋಗ್ತಾರೆ. ಈ ಥರ ನಮಗೆ ಷೇರ್ ಮೆಂಬರ್ಸ್ ಅಲ್ಲದೇ 1,000 ಜನ ರೈತರು ನಮ್ಮಿಂದ ಉಚಿತವಾಗಿ ಬೀಜ ತಗೊಂಡು ಬೆಳೆದು ನಮಗೆ ಕೊಡೋಂಥ ಒಂದು ವ್ಯವಸ್ಥೆ ಆಗಿದೆ. ಅದು ಬೆಳೆದಾದ್ಮೇಲೆ ನಾವೇನು ಮಾಡ್ತೀವಿ ಅಂದರೆ, ಅವ್ರು ಬೆಳೆದಾದ್ಮೇಲೆ ಯಾವ ಊರು ಏನು ಅಡ್ರೆಸ್ ಇರುತ್ತೆ ಅವ್ರು ನಮ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ಮೇಲೆ ನಮ್ಮದೇ ವೆಹಿಕಲ್ ಅಲ್ಲಿ ಹೋಗಿ ರೈತರ ಮನೆ ಬಾಗಿಲಲ್ಲೇ ಹೋಗಿ ದರ ಫಿಕ್ಸ್ ಮಾಡ್ತೇವೆ. ದರ ಮೊದಲು ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ರೈತರ ಮನೆ ಬಾಗಿಲಲ್ಲೇ ಸ್ಯಾಂಪಲ್ ನೋಡ್ಬಿಟ್ಟು ಅಲ್ಲಿಂದನೇ ಅಲ್ಲೇ ತೂಕ ಮಾಡಿ ಅವ್ರಿಗೆ ತೂಕದ ಸ್ಲಿಪ್ ಕೊಟ್ಟು ಅವ್ರದ್ದು ಅಕೌಂಟ್ ನಂಬರು ಎಲ್ಲ ತೊಗೊಂಡು ನಾವು ನೇರವಾಗಿ 70% ದುಡ್ಡನ್ನು 8-10 ದಿವಸದಲ್ಲಿ ಅವರಿಗೆ ಪೇಮೆಂಟ್ ಮಾಡಿಬಿಡ್ತೀವಿ. 30% ದುಡ್ಡನ್ನು ಪೂರ್ತಿ ಎಲ್ಲ ಸೀಸನ್ ಮುಗಿದ್ಮೇಲೆ ವ್ಯಾಲ್ಯೂ ಎಷ್ಟಾಗುತ್ತೆ, ನಾವು ಮಾರ್ಕೆಟ್ ಮಾಡೋ ವ್ಯಾಲ್ಯೂ ಪ್ರೊಸೆಸ್ ಮಾಡಿ ಪ್ಯಾಕ್ ಮಾಡಿ ಮಾರಿದ್ಮೇಲೆ ನಮ್ಗೆ ಏನು ಬರ್ತಲ್ಲ ಅದ್ರ ಮೇಲೆ ಎಷ್ಟು ಕೊಡ್ಬೋದು ಅಂತ ತೀರ್ಮಾನ ಮಾಡಿ ಮಾರ್ಕೆಟ್ಗಿಂತ ಹೆಚ್ಚಿಗೆ ಸಿಗೋಂಗೆ ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ. ಅವರಿಗೆ ಮಾರ್ಕೆಟಿಗೆ ಬರೋ ಖರ್ಚು ಕಡಿಮೆ ಆಗುತ್ತೆ. ಆಮೇಲೆ ನೇರವಾಗಿ ಎಲ್ಲ ಅಕೌಂಟು ಅವರು ಎಲ್ಲೂ ಓಡಾಡಬೇಕಾಗಿಲ್ಲ, ನೇರವಾಗಿ ಅಕೌಂಟ್ಗೆ ಅವ್ರಿಗೆ ದುಡ್ಡು ಹೋಗುತ್ತೆ, ಬಾಕಿ 30% ಅಥವಾ ಹೆಚ್ಚಿನ ಲಾಭ ಬಂದಿದ್ದು ಅವರಿಗೆ ಹೋಗುತ್ತೆ. ಆಮೇಲೆ ಸರ್ಕಾರದಿಂದ ಬರುವಂಥ ಪ್ರತಿ ಎಕರೆಗೆ 4,000 ರೂಪಾಯಿ ಅಪ್ ಟು 5 ಎಕರೆವರೆಗೂ 20,000 ರೂಪಾಯಿ ತನಕನೂ ನೇರವಾಗಿ ಅವ್ರಿಗೆ ಅಕೌಂಟ್ಗೆ ಹೋಗುತ್ತೆ, ಅವ್ರಿಗೆಲ್ಲೂ ಹೋಗುವಂಥ ಅವಶ್ಯಕತೆ ಇಲ್ಲ. ಆಮೇಲೆ ಇದು ಬೆಳೆದಾದ್ಮೇಲೆ ನಾವು ಇದನ್ನು ವೇರ್ ಹೌಸಲ್ಲಿ ಇಡ್ತೀವಿ, ಶಿಗ್ಗಾವ್ನಲ್ಲಿ ವೇರ್ ಹೌಸ್ನಲ್ಲಿ ಇಡ್ತೀವಿ. ವೇರ್ ಹೌಸಲ್ಲಿ ಇಟ್ಟು ಅದನ್ನು ಡ್ರೈ ಆಗಿ ಮಾಯಿಶ್ಚರ್ ನೋಡಿಬಿಟ್ಟು ಅದನ್ನು ಮತ್ತೆ ನಾವು ಪ್ರೊಸೆಸಿಂಗ್ ಯೂನಿಟ್ ಇದೆ, ನಮ್ಮ ಒಬ್ಬ ಡೈರೆಕ್ಟರ್ದೇ ಪ್ರೊಸೆಸಿಂಗ್ ಯೂನಿಟ್ ಇದೆ, ಅದನ್ನು ಮತ್ತೆ ಅಪ್ಗ್ರೇಡ್ ಮಾಡಿದ್ದೀವಿ ನಾವು ಅದನ್ನು. ಅವರು ಅದ್ರ ಮೇಲೆ ಸಾಲ ತೊಗೊಂಡು ಅದನ್ನು ಅಪ್ಗ್ರೇಡ್ ಮಾಡಿದ್ದಾರೆ, ಎಲ್ಲ ಸ್ಟೀಲ್ ಪ್ಲ್ಯಾಂಟ್ ಎಲ್ಲ ಆಗಿದೆ ಅದು. ಅದನ್ನು ಅಲ್ಲಿ ಪ್ರೊಸೆಸ್ ಮಾಡಿಬಿಟ್ಟು ಮತ್ತೆ ನಮ್ಮ ಕಂಪ್ನಿ ಆಫೀಸಲ್ಲಿ ಬಂದ ಮೇಲೆ ಅದನ್ನು ಪ್ಯಾಕ್ ಮಾಡಿಬಿಟ್ಟು ಭಾರತ ದೇಶದ 22 ರಾಜ್ಯಗಳಿಗೆ ಹಾಗೂ 2 ಕೇಂದ್ರಾಡಳಿತ ಪ್ರದೇಶಗಳಿಗೆ ನೇರವಾಗಿ ಕೊರಿಯರ್ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಕರ್ನಾಟಕದಲ್ಲಿ 6 ರೂಪಾಯಿ ಕೆ ಜಿ ಪ್ಯಾಕಿಂಗ್ ಚಾರ್ಜ್ 1 ರೂಪಾಯಿ 7 ರೂಪಾಯಿ ಕೆ ಜಿ ಅಂತೆ. ನೇರವಾಗಿ ಅವ್ರ ಮನೆಗೆ ಹೋಗುವಂತ ವ್ಯವಸ್ಥೆ ಇದೆ. 120 ರೂಪಾಯಿ ಕೊಟ್ಟುಬಿಟ್ರೆ ವಾಟ್ಸಪ್ ಅಲ್ಲಿ ಅಥವಾ ಮೇಲ್ ಐ ಡಿಯಲ್ಲಿ ಅವ್ರು ಆರ್ಡರ್ ಮಾಡಿದ್ರೆ ಪೇಮೆಂಟ್ ಯಾವ ತರ ಹೆಂಗೆ ಅಂತ ಹೇಳಿರ್ತೀವಿ, ಆ ತರ ಮಾಡಿಬಿಟ್ರೆ ನೇರವಾಗಿ ಅವ್ರ ಮನೆಗೆ ಹೋಗುವಂತ ವ್ಯವಸ್ಥೆ ಕೊರಿಯರ್ ವ್ಯವಸ್ಥೆಯಲ್ಲಿ ಇದೆ. ಪಕ್ಕದ ರಾಜ್ಯ ಕರ್ನಾಟಕದ ನೆರೆ ರಾಜ್ಯಗಳಾದಂತಹ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಸೌತ್ ಮಹಾರಾಷ್ಟ್ರ, ಇದಕ್ಕೆ 12 ರೂಪಾಯಿ ಕೆ ಜಿ ವ್ಯವಸ್ಥೆ ಇದೆ. ನೆಕ್ಸ್ಟ್ ಪೂನಾ ಬಾಂಬೆಗೆ 40 ರೂಪಾಯಿ ಇದೆ, ಗುಜರಾತಿಗೆ 40 ರೂಪಾಯಿ ಕೆ ಜಿ ಇದೆ. ಪೋಸ್ಟೇಜ್ ಚಾರ್ಜಸ್ ಎಲ್ಲ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್, ಕೊರಿಯರ್ ಚಾರ್ಜಸ್ ಎಲ್ಲ. ಈಗ ಮುಖ್ಯವಾಗಿ ಏನೇನು ಉತ್ಪನ್ನಗಳು ನೀವು ಮಾಡ್ತಾ ಇದ್ದೀರಿ? ಉತ್ಪಾದನೆ ನವಣೆ, ಸಾವೆ, ಊದಲು, ಹಾರಕ, ಕೊರಲು ಮತ್ತು ಬರಗು, ಇವು 6 ಮೇಜರಲ್ಲಿ ಮಾಡ್ತೀವಿ. ರೆಡಿ ಟು ಕುಕ್, ರೆಡಿ ಟು ಕೊಟ್ಟು ಪ್ರೊಸೆಸ್ ಮಾಡಿ ಅನ್ಪಾಲಿಶ್ಗೆ ಅಕ್ಕಿ ಮಾಡಿ ಮಾರಾಟ ಮಾಡ್ತೀವಿ. ಇದು ರೆಡಿ ಟು ಇರುತ್ತೆ. ಇದರಲ್ಲಿ ಇವತ್ತಿನವರೆಗೂ ಒಂದು ಗ್ರಾಹಕರಿಂದ ಏನಾರು ಕಷ್ಟ ಆಗಿದೆ, ಕಂಪ್ಲೇಂಟ್ ಏನಾರು ಸಮಸ್ಯೆ ಬಂದಿದೆ ಅಂತಂದು ಹೇಳಿದ್ರೆ ಕಂಪ್ಲೇಂಟ್ ಬುಕ್ ಮಾಡಿದ್ವಿ, ಅವ್ರು ಏನಾರು ಆ ಥರ ಇದ್ದರೆ ಅದನ್ನು ಇಂಪ್ರೂವ್ಮೆಂಟ್ ಮಾಡಿದ್ವಿ. ಈಗ ಸದ್ಯದಲ್ಲಿ ನಮಗೆ ಯಾವ ಕಂಪ್ಲೇಂಟ್ ಇಲ್ಲದಂಗೆ ಆ ಥರ ಒಂದು ವ್ಯವಸ್ಥೆಯಲ್ಲಿ ಮಾರಾಟ ಆಗ್ತಾ ಇದೆ. ಈಗ ತಾವು ವಿಷಮುಕ್ತ ಆಹಾರ, ಋಣಮುಕ್ತ ರೈತ, ಶೋಷಣೆ ಮುಕ್ತ ಗ್ರಾಹಕ ಅಂತ ಒಂದು ಘೋಷವಾಕ್ಯ ನಿಮ್ಮ ರೈತ ಉತ್ಪಾದಕ ಕಂಪನಿಯ ಒಂದು ಮಾಹಿತಿ ಪತ್ರಿಕೆ ಮೇಲೆ ಹಾಕಿದ್ದೀರಿ, ಸ್ವಲ್ಪ ಇದ್ರ ಬಗ್ಗೆ ಹೇಳಿ ಸರ್. ಇದು ವಿಷಮುಕ್ತ ಆಹಾರ ಅಂದರೆ ಈಗ ಬೇರೆ ಬೆಳೆಗಳಲ್ಲಿ ಏನಿದೆ ಅಂದರೆ ಕೆಮಿಕಲ್ ಫರ್ಟಿಲೈಸರ್ ಆಗಲಿ, ಪೆಸ್ಟಿಸೈಡ್ ಆಗಲಿ ಅಥವಾ ವೀಡಿಸೈಡ್ ಆಗಲಿ ಎಲ್ಲ ಮಾಡ್ತಾರೆ. ಇದರಲ್ಲಿ ಏನೂ ಇಲ್ಲದೇ ಬಿತ್ತದಾಗೋ ಸಹಿತ ಹೆಚ್ಚಿನ ಇಳುವರಿ ರೈತರು ತೆಗಿತಾ ಇದ್ದಾರೆ. ಆಮೇಲೆ ಋಣಮುಕ್ತ ರೈತ ಅಂದರೆ ಇಲ್ಲಿ ನಾವು ಏನಾಗಿದೆ ಅಂದರೆ ರೈತರಿಗೆ ನಾವು ಉಚಿತವಾಗಿ ಬೀಜ ಕೊಡ್ತೀವಿ, ಅವ್ರಿಗೆ ಗೊಬ್ಬರ ಹಾಕೋದೇನು ಅವಶ್ಯಕತೆ ಇಲ್ಲ, ಜೀವಾಮೃತ ಸಾವಯವ ಕೃಷಿನಲ್ಲೇ ಮಾಡಿದರೂ ಬರುತ್ತೆ ಅಂತ ಹೇಳಿದ್ದೀವಿ. ಹಾಗಾಗಿ ರೈತರಿಗೆ ಬೀಜದ ಖರ್ಚಿಲ್ಲ, ಗೊಬ್ಬರದ ಖರ್ಚಿಲ್ಲ, ಆಮೇಲೆ ಅವರಿಗೆ ಸರ್ಕಾರದಿಂದ 4,000 ರೂಪಾಯಿನೂ ಬರುತ್ತೆ. ಅವರು ಬೆಳೆದಾದ್ಮೇಲೆ ಮಾರ್ಕೆಟಿಗೆ ತೊಗೊಂಡು ಹೋಗುವಂಥ ಖರ್ಚು ಉಳಿತೆ, ನಾವೇ ಹೋಗಿ ಅಲ್ಲಿ ತೊಗೊಳ್ತೀವಿ. ಆಮೇಲೆ ಹಾಗಾಗಿ ಅವನು ಋಣಮುಕ್ತ, ಇದರಿಂದ ಇದೇ ಒಂದು ವ್ಯವಸ್ಥೆಯಲ್ಲಿ ಅವನು ಋಣಮುಕ್ತ ಆಗ್ಬೋದೇ ಹೊರತು ಹೊರಗಡೆಯಿಂದ ಇನ್ಪುಟ್ ಖರೀದಿ ಮಾಡಿ ಏನೋ ಮಾಡಿ ಬೇರೆ ಬೇರೆ ಬೆಳೆ ಬೆಳೆದು ಹೆಚ್ಚಿನ ಬೆಳೆ ಬೆಳಿತೀನಿ ಅಂತ ಆಸೆಗೆ ಹೋಗಿ ಸಿಗಾಕೊಂಡು ಸಾಲಗಾರಾಗಿದ್ದಾನೆ ಹೊರತು ರೈತ, ಹೊರಗಡೆಯಿಂದ ಇನ್ಪುಟ್ ಕಾಸ್ಟ್ ಕಡಿಮೆ ಮಾಡಿದರೆ ಅವನು ಋಣಮುಕ್ತ ಆಗ್ತಾನೆ ಅನ್ನೋದಕ್ಕೆ ಋಣಮುಕ್ತ. ಆಮೇಲೆ ಶೋಷಣೆ ಮುಕ್ತ ಗ್ರಾಹಕ ಅನ್ನೋದಕ್ಕೆ ನಾವು ಏನು ಹೋಲ್ಸೇಲ್ ರೇಟಲ್ಲಿ ಹೋಲ್ಸೇಲರ್ ಬಂದಾಗ ರೇಟ್ ಕಡಿಮೆ ಮಾಡೋದು, ರಿಟೇಲರ್ ಬಂದಾಗ ಜಾಸ್ತಿ ಮಾಡೋದಿಲ್ಲ. ನಮ್ಮದು ಕಂಪ್ನಿ ಪಾಲಿಸಿಯಲ್ಲಿ ಏನು ಮಾಡಿದ್ವಿ ಅಂದರೆ 1 ಕೆಜಿ ತೊಗೊಂಡೋ ಗ್ರಾಹಕನು ನಮಗೆ ಅವನೇ ಅದೇ ರೇಟೆ, 500 ಕೆಜಿ ತೊಗೊಂಡಂಥ ಗ್ರಾಹಕನಿಗೂ ಅದೇ ರೇಟೇ ಹಾಕ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಮಾತ್ರ ಬದಲಾವಣೆ ಆಗುತ್ತೆ. ಹಾಗಾಗಿ ನಾವು ಗ್ರಾಹಕನು ಕೊನೆಯ ಕಸ್ಟಮರು ಸಹಿತ ಗ್ರಾಹಕನು ಅವನು ಶೋಷಣೆ ಮುಕ್ತನಾಗ್ತಿರ್ತಾನೆ ಅಂತ ನಮ್ಮದು. ಮಧ್ಯದಲ್ಲಿ ಯಾವುದೇ ಮೀಡಿಯೇಟರ್ ಇಲ್ಲದೆ ನೇರವಾಗಿ ಗ್ರಾಹಕರ ಮನೆಗೆ ತಲುಪಿಸ್ತಾ ಇರೋದ್ರಿಂದ ಶೋಷಣೆ ಮುಕ್ತ ಗ್ರಾಹಕ ಅಂತ ಹಾಕಿದೆ. ಈಗ ನಿಮ್ಮ ಒಂದು ವಾರ್ಷಿಕ ಟರ್ನ್ ಓವರ್ ಅಂತ ಹೇಳ್ತೀವಿ ನಾವು, ವ್ಯವಹಾರ ಎಷ್ಟು ಮಟ್ಟಿಗೆ ಬೆಳೆದಿದೆ ತಮ್ಮದು? ಈಗ ಮೊದಲನೇ ವರ್ಷ ಭಾಳ ಕಡಿಮೆ ಇತ್ತು, ಈಗ ಮೂರನೇ ವರ್ಷ ನಮ್ಮದು ಈಗ 37 ಲಕ್ಷ ಆಗಿದೆ. ನಾಲ್ಕನೇ ವರ್ಷ ಈಗ ಸದ್ಯಕ್ಕೆ ಈಗ ನಾಲ್ಕನೇ ಇದು ಆಡಿಟ್ ರಿಪೋರ್ಟಲ್ಲಿ ಕಳೆದ 5 ತಿಂಗಳಲ್ಲಿ ಇನ್ನೂ 5ನೇ ತಿಂಗಳಿದೆ, ಪ್ರತಿ ತಿಂಗಳು ಆವರೇಜ್ 5 ಲಕ್ಷ ಆಗ್ತಾ ಇದೆ, ಅಂದರೆ 25 ಲಕ್ಷ ಆಗಿದೆ ಈಗ ಹೆಚ್ಚು ಕಡಿಮೆ. ಏನು ಹೇಳ್ತೀರಿ, ಹೊಸದಾಗಿ ರೈತ ಉತ್ಪಾದಕ ಕಂಪನಿಯನ್ನು ಮಾಡಲಿಕ್ಕೆ ಹಲವಾರು ಜನ ಆಸಕ್ತಿಯನ್ನು ವಹಿಸಿರ್ತಾರೆ, ಅಂಥವರಿಗೆ ನಿಮ್ಮ ಕಿವಿಮಾತು ಏನು? ಯಾಕಂದರೆ ಅನುಭವ ಇದೆ ನಿಮಗೆ. ಏನಾಗಿದೆ ಅಂದರೆ ನಾವು ಆಸಕ್ತಿಯಿಂದ ಸ್ವಂತ ನಾವು ಸರ್ಕಾರ ನೆರವಿಲ್ಲದೆ ಮಾಡಿದ್ದಕ್ಕೆ ನಾವು ಮುಂದೆ ಬಂದ್ವಿ. ಇವ್ರದ್ದು ಬೇರೆ ಭಾಳಷ್ಟು ನಾವು ಇದರಲ್ಲಿ ಇನ್ಪುಟ್ ಬಿಸ್ನೆಸ್ ಮಾಡ್ತಾರೆ. ಇನ್ಪುಟ್ ಬಿಸ್ನೆಸ್ ಅಂದರೆ ಫರ್ಟಿಲೈಸರ್ ಆಗಲಿ, ಪೆಸ್ಟಿಸೈಡ್ ಆಗಲಿ ಮಾರಾಟ ಮಾಡೋದು ಯಾವುದು? ನಮ್ಮದು ನೇರವಾಗಿ ಸಿರಿಗಾಣಿ ಬೆಳೆಯೋದನ್ನು ಪ್ರೊಸೆಸ್ ಮಾಡೋದು, ಪ್ಯಾಕ್ ಮಾಡೋದು, ಮಾಡೋದು. ಇದೇ ಒಂದು ಪ್ರಾಡಕ್ಟ್ ಮೇಲೆ ನಾವು ಫುಲ್ ಕಾನ್ಸಂಟ್ರೇಟ್ ಮಾಡಿ ಆಗಿದೆ. ಹಾಗಾಗಿ ಇದು ಮಾಡಿದ್ವಿ. ಬೇರೆಯವರೆಲ್ಲ ಬೇರೆ ಥರ ಬೇರೆ ಆಕ್ಟಿವಿಟಿಗಳನ್ನು ಮಾಡ್ತಾರೆ. ಆಮೇಲೆ ನಮಗೆ ಈಗ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಇಲಾಖೆ SMAME ಸ್ಕೀಮಲ್ಲಿ 10 ಲಕ್ಷ ರೂಪಾಯಿ ಟ್ರ್ಯಾಕ್ಟರ್ನ 8 ಲಕ್ಷ ರೂಪಾಯಿ ಸಬ್ಸಿಡಿ ಕೊಟ್ಟಿದ್ದಾರೆ, 2 ಲಕ್ಷ ರೂಪಾಯಿ ಮಾತ್ರ ನಾವು ಕೊಟ್ಟಿದ್ದೀವಿ. ನಮ್ಮ ಇದನ್ನು ಸಾಧನೆ ಗುರುತಿಸಿ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ನಮ್ಮ ಕಂಪ್ನಿಗೆ ಸನ್ಮಾನವನ್ನು ಮಾಡಿದ್ದಾರೆ, ಪ್ರಶಂಸಾ ಪತ್ರವನ್ನು ಕೊಟ್ಟಿದ್ದಾರೆ GKVKನ. ಹೇಗೆ ಪರಿಶುದ್ಧವಾದಂಥ ಸಾವಯವ ಸಿರಿಧಾನ್ಯಗಳು, ಭೂಸಿರಿ ಸಿರಿಧಾನ್ಯಗಳ ರೈತ ಉತ್ಪಾದಕ ಕಂಪನಿಯಿಂದ ನಮ್ಮ ಗ್ರಾಹಕರಿಗೆ ದೊರೀತಾ ಇದ್ದಾವೆ? ಹಾಂ, ದೊರೀತದೆ ಎಲ್ಲ ಕಡೆ. ಭಾರತ ದೇಶದ 22 ರಾಜ್ಯಕ್ಕೂ ಸರ್ತದೆ. ಇತ್ತೀಚೆಗೆ ನಾವು ಅಮೆರಿಕಕ್ಕೂ ಕಳಿಸಿದ್ವಿ, ಇಂಗ್ಲೆಂಡಿಗೂ ಕಳಿಸ್ತಾ ಇದ್ವಿ. ಅಲ್ಲಿಂದ ದೊಡ್ಡ ಪ್ರಮಾಣದ ಆದೇಶನೂ ಇದು ಬಂದಿದೆ, ಆರ್ಡರ್ಸು ಬಂದಿದೆ. ಈಗ ಅದಕ್ಕಾಗಿ ನಾವು ಎಕ್ಸ್ಪೋರ್ಟ್ ಲೈಸೆನ್ಸು ಇತ್ತೀಚೆಗೆ ಆಗಿದೆ, ಅದು ಎಕ್ಸ್ಪೋರ್ಟ್ ಲೈಸೆನ್ಸು. ನೆಕ್ಸ್ಟ್ ಪ್ಯಾಕಿಂಗಲ್ಲಿ ಇಂಪ್ರೂವ್ಮೆಂಟ್ ನಮಗೆ ನಬಾರ್ಡ್ ಸಹಕಾರದಿಂದ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಪ್ಯಾಕಿಂಗ್ ಇಂಪ್ರೂವ್ಮೆಂಟ್ ಆದಮೇಲೆ ನಾವು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೂ ನಾವು ಪ್ರಯತ್ನ ಮಾಡ್ತೀವಿ. ಎಕ್ಸ್ಪೋರ್ಟ್ ಅಂದರೆ ಅದರ ಬಗ್ಗೆ ಕ್ವಾಲಿಟಿ ಕಾನ್ಶಿಯಸ್ ಭಾಳ ಇರುತ್ತೆ, ಭಾಳಷ್ಟು ಪರಿಶುದ್ಧವಾಗಿರಬೇಕು, ಯಾವುದೇ ಒಂದು ವಿಷಕಾರಿ ಅಂಶ ಇರಬಾರ್ದು ಅಂತ ಹೇಳ್ತಾರೆ ಎಕ್ಸ್ಪೋರ್ಟ್ ಮಾಡಬೇಕಾದಾಗ. ಅದ್ರ ಬಗ್ಗೆ ಯಾವ ರೀತಿ ನಿಗಾ ವಹಿಸ್ತಾ ಇದ್ದಿರ್ತಾವೆ? ಈಗ ಇತ್ತೀಚೆಗೆ ಅದರ ಸ್ಯಾಂಪಲು ಸಹಿತ ಅಲ್ಲಿ ಕಳಿಸಿದ್ದೀವಿ, ಅವರು ಭಾಳ ಚೆನ್ನಾಗಿದೆ, ಅವ್ರು ಬಳಕೆ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ, ನಮಗೆ ಇದೇ ಥರದ ಕ್ವಾಲಿಟಿ ಇರಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವು ನಬಾರ್ಡ್ನವ್ರಿಗೂ ತಿಳಿಸಿದ್ದೀವಿ. ಅದಕ್ಕೆ ಬೇಕಾದಂಥ ಪೂರಕ ಸೌಲಭ್ಯಗಳನ್ನು ಅವ್ರು ನಾವು ನಿಮಗೆ ಲೈಸೆನ್ಸಿಂಗ್ ಆಗಲಿ ಅಥವಾ ಏನೇನು ಪ್ರೊಸೀಜರ್ಸ್ ಇದೆ ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ಆಗುತ್ತೆ, ನಾವು ಮಾಡ್ತೀವಿ ಅಷ್ಟೇ. ಮುಂದಿನ ಅಂತಾರಾಷ್ಟ್ರೀಯ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳ್ತಿದ್ದಾರೆ, ಅಷ್ಟರೊಳಗೆ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗುವಂಥ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ನಾವು ಸ್ಯಾಂಪಲ್ ಹೋಗಿದೆ, ಅಲ್ಲಿನ ಅಮೌಂಟು ಹಾಕಿದ್ದಾರೆ ಅವರು, ಇದೆಲ್ಲ ಆಗಿದೆ, ಈ ಪ್ರೊಸೀಜರ್ ಎಲ್ಲ ಆಗಿದೆ, ಆರ್ಡರ್ಸು ಬಂದಿದೆ. ಕಳಿಸುವಂಥ ವ್ಯವಸ್ಥೆಯಲ್ಲಿ ನಾವು ಒಂದು ಸ್ವಲ್ಪ ಹಿಂದೆ ಇದ್ದೀವಿ, ಅದನ್ನು ಮುಂದಿನ ದಿನದಲ್ಲಿ ನಾವು ಅದನ್ನು ಸರಿ ಮಾಡ್ಕೊಂತೀವಿ. ಒಟ್ಟಾರೆ ನಿಮ್ಮ ಭೂಸಿರಿ ಸಿರಿಧಾನ್ಯಗಳ ರೈತ ಉತ್ಪಾದಕ ಕಂಪ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಯಾವುದೇ ಒಂದು ಆಡಿಟ್ ರಿಪೋರ್ಟ್ ಇರ್ಬೋದು, ಖರ್ಚು ವೆಚ್ಚಗಳನ್ನು ಪಾರದರ್ಶಕವಾಗಿ ನಿರ್ವಹಣೆ ಆಗ್ತಾ ಇದೆ ಅಂತಿರ್ತಾವೆ. ಹೌದು, 100% ಅಲ್ಲಿ ದುಡ್ಡು ಎಲ್ಲೂ ಇದರಲ್ಲಿ ಕ್ಯಾಶ್ ಪೇಮೆಂಟ್ ಎಲ್ಲೂ ಆಗಲ್ಲ, ನೇರವಾಗಿ ಗ್ರಾಹಕರಿಗೂ ಸಹಿತ ಕಳಿಸಿದ್ದನ್ನು ಆನ್ಲೈನ್ ಅಕೌಂಟಲ್ಲೇ ಬರುತ್ತೆ. ಆಮೇಲೆ ರೈತರಿಗೂ ಸಹಿತ ನಾವು ಆನ್ಲೈನೇ ಪೇಮೆಂಟ್ ಮಾಡ್ತೀವಿ, ಎಲ್ಲೂ ನಮ್ದು ಇಲ್ಲಿ ದುಡ್ಡಿನ ವ್ಯವಹಾರ ಇರೋದಿಲ್ಲ. ಒಳ್ಳೆಯದು. ಇದುವರೆಗೆ ನಿಮ್ಮ ಭೂಸಿರಿ ಸಿರಿಧಾನ್ಯಗಳ ರೈತ ಉತ್ಪಾದಕ ಕಂಪನಿ ಬಗ್ಗೆ, ನಿಮ್ಮ ಚಟುವಟಿಕೆ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದ. ರೈತ ಬಂಧುವರ, ಇದುವರೆಗೆ ಹಾವೇರಿ ಜಿಲ್ಲೆಯ ಭೂಸಿರಿ ಸಿರಿಧಾನ್ಯಗಳ ರೈತ ಉತ್ಪಾದಕ ಕಂಪನಿಯ ಕಾರ್ಯಚಟುವಟಿಕೆಗಳ ಕುರಿತು ನಿರ್ದೇಶಕರಾದ ಚಂದ್ರಕಾಂತ್ ಸಂಗೂರ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದರೆ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ್ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ್ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಂಧುವರ, ಈಗ ಆಲಿಸೋಣ ಲಿಂಗಸ್ಗೂರು ತಾಲೂಕಿನ ಚಿಕ್ಕ ಹೆಸರೂರು ಗ್ರಾಮದ ರೈತರಾದ ಅಯ್ಯಣ್ಣ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ವಾಣಿ ರೈತರು ಲಿಂಗಸೂರು ತಾಲೂಕು ಚಿಕ್ಕ ಹೆಸರೂರು ಗ್ರಾಮದ ಅಯ್ಯಣ್ಣ ಅವರು. ಇವರು ಒಣಬೇಸಾಯದ ರೈತರು, ಸುಮಾರು 30 ಎಕರೆದಲ್ಲಿ ಒಣಬೇಸಾಯ ಮಾಡ್ತಾ ಇದ್ದಾರೆ. ಚಿಕ್ಕ ಹೆಸರೂರು ಭಾಗಕ್ಕೆ ಬಂದಾಗ ನೀರಾವರಿ ಅನುಕೂಲತೆಗಳು ಭಾಳಷ್ಟು ಕಡಿಮೆ, ಒಂಥರ ಮಸಾರಿ ಭೂಮಿ, ಗುಡ್ಡಗಾಡ ಭೂಮಿ, ಕಲ್ಲು ಭೂಮಿಗಳು ಜಾಸ್ತಿ ಇದ್ದಾಗ ರೈತರು ಒಣಬೇಸಾಯದಲ್ಲಿ ಸಾಕಷ್ಟು ಉತ್ತಮ ರೀತಿಯಿಂದ ಆದಾಯವನ್ನು ಬೆಳೆಯನ್ನು ಪಡಿತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಯ್ಯಣ್ಣವರು ಅವರ ಕೃಷಿ ಅನುಭವಗಳನ್ನು ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಅಯ್ಯಣ್ಣವರೇ, ಒಕ್ಕಲುತನದಲ್ಲಿ 8 ವರ್ಷ ಅನುಭವ ನಿಮಗೆ? ನಾವು ಒಕ್ಕಲುತನ ರೀ, 35 ವರ್ಷ ಆಯ್ತು ಒಕ್ಕಲುತನ ರೀ ನಾವು ಮಾಡೋದು. ನೀವು ಶಾಲೆಯನ್ನು ಓದಿಲ್ಲ? ಆಗೈತೆ ರೀ, SLC ಮಟ್ಟ ಆಗೈತೆ ರೀ. ಆಮೇಲೆ ಬಿಟ್ಬಿಟ್ರಿ, ನಮ್ಮ ಮನೆಗೆ ಯಾರು ಆಳುಗಳು ಸಿಗಲ್ರಿ, ಅವಾಗ ನಾವು ಮಾಡ್ಕೊಂಡು ಹೋಗ್ತಿದ್ವಿ. ಏನೀಗ ತಮ್ಮದು ಭೂಮಿ ಎಷ್ಟೈತಿ, ಏನೇನು ಬೆಳೆಗಳನ್ನು ಪ್ರತಿ ವರ್ಷ ಬೆಳೀತಾ ಇರ್ತೀವಿ? ತೊಗರಿ ಬೆಳಿತೀವ್ರಿ ಸರ್, ಕಡ್ಲಿ ರೀ, ಜೋಳ, ಮತ್ತು ಎಷ್ಟೇ ಎಲ್ಲ ಬೆಳಿತೀವ್ರಿ. ಈ ವರ್ಷ ಸೂರ್ಯಪಾನ ಮಾಡಿವಿ ರೀ, ಮೊದಲೆಲ್ಲ ಸೂರ್ಯಪಾನ ತೆಗೆದು ಬಿಟ್ಟಿದ್ರು ಅವಾಗ, ಈಗ ಒಂದು 2 ವರ್ಷ ಆಯ್ತು ರೀ. ಮತ್ತು ಸೂರ್ಯಪಾನ ಸ್ವಲ್ಪ ಚಲೋ ಆಕೈತೆ ರೀ, ಉತ್ತಮ ಆಕೈತೆ ಬೆಳೆ. ಈಗ ಅವನು ಮಾಡ್ಕೊಂಡು ಬಿಟ್ಟಿ ನೋಡ್ರಿ, ಸೂರ್ಯಪಾನ ಹಾಕಿವಿ ರೀ. ಭೂಮಿ ಎಂಥ ಭೂಮಿ ನಿಮ್ದು? ಏನು ಕಪ್ಪು ಭೂಮಿ ಐತೋ, ಮಸಾರಿ ಭೂಮಿ ಐತೋ, ಕಲ್ಲು ಭೂಮಿ ಐತೆ, ಎಂಥದ್ದು? ಕೆಂಪು ಭೂಮಿ ನಿಮ್ಮ ಭೂಮಿ ಐತ್ರಿ, ಎರಿ ಭೂಮಿ ಐತ್ರಿ. ಹ್ಞೂ ರೀ. ಹೇಗೆ ನಿಮ್ದು ಎರಿ ಭೂಮಿಯಲ್ಲಿ ಏನಾಗ್ತೀರಿ, ಮಸಾರಿ ಭೂಮಿಯೊಳಗೆ ಏನೇನು ಹಾಕ್ತೀರಿ ಬೆಳೆಗಳನ್ನು, ಎಷ್ಟೆಷ್ಟು ಬೆಳೆ ತಕ್ಕೋತೀರಿ ಒಂದು ವರ್ಷದಲ್ಲಿ? ಒಂದು ವರ್ಷದಾಗ ನೋಡ್ರಿ, ಒಂದು ಎಲ್ಲ ಅಷ್ಟು ಲೀಜಿನ ಬಂತು, ಎಲ್ಲ ನಮ್ಗೆ ಬಂತು, ಒಂದು 5 ಲಕ್ಷ 6 ಲಕ್ಷ ಬರ್ತವೆ ರೀ. ಬೆಳೆಗಳನ್ನು ಒಂದೇ ಬೆಳೆ ತೆಗಿತೀರ, ಎರಡು ಬೆಳೆ ತೆಗಿತೀರ? ಒಂದೇ ಬೆಳೆ ರೀ, ಒಂದೇ ಪೀಕ್ ರೀ, ತೊಗರಿ ಒಂದೇ ಪೀಕ್ ಬರ್ತಾರೆ. ಈಗ ಎರೆಯಾಗ ಏನಾರು ಸೂರ್ಯಪಾನ ಹಾಕಿದ್ವಿ ಅಂದ್ರೆ ಅದಕ್ಕೆ 2ನೇ ಬೆಳೆ ಮಾಡೋಕೆ ಅನುಕೂಲ ಆಗ್ತಾರೆ, ಸೂರ್ಯಪಾನ ತಕ್ಕೊಂಡ್ಗಳೆ ಕಡ್ಲೆ ಹಾಕಕ್ಕೆ ನೆಡ್ತೀರಿ. ಅಂದ್ರೆ ನಿಮ್ಮ ಮಸಾರಿ ಭೂಮಿ ಇದ್ರೆ ಒಂದೇ ಬೆಳೆ ತೊಗರಿ ಸಜ್ಜೆ ಇಂಥವೆಲ್ಲ ಹಾಕೊಂಡು ಆಮೇಲೆ 2ನೇ ಬೆಳೆ ಏನು ತೊಗೊಳಕ್ಕೆ? ಮಸಾರಿಗೆ ಬರಲ್ಲ ಸರ್, ಎರಿಗೆ ಬರ್ತವೆ ರೀ. ಚಲೋ ಮೇಲೆ ಜೂನ್ ತಿಂಗಳಾಗ ಫಸ್ಟ್ಗೆ ಬಿತ್ತಿಗೆ ಆಗ್ಬಿಟ್ರಿ ಎರಿಗೆ, ಮತ್ತೆ ಹೊಳ್ಳಿ 2ನೇ ಪೈರಕ್ಕೆ ಬರ್ತವೆ ರೀ. ಈಗ ಎರಿ ಭೂಮಿ ಒಳಗೆ ಫಸ್ಟ್ ಬೆಳೆ ಏನು ಹಾಕ್ತೀರಿ? ಸಪೋಸ್ ಚಲೋ ಮಳೆ ಆಯ್ತು, ಮುಂಚೆ ಮಳೆ ಆಗಿಬಿಡ್ತೀವಿ ಅಂದ್ರೆ ಎರಿ ಭೂಮಿಗೆ ಏನು ಹಾಕ್ತೀರಿ ಬೆಳೆ ಮೊದಲೆ? ಸೂರ್ಯಪಾನ ಹಾಕ್ತೀವಿ ಸರ್, ಆಮೇಲೆ ಎಳ್ಳು ಹಾಕ್ತಾರೆ, ಬಿಳಿ ಎಳ್ಳು, ಎಳ್ಳು ಸೂರ್ಯಪಾನ ಇವನ್ನ ಹಾಕ್ತಾರೆ. ಆಮೇಲೆ ಹತ್ತಿಗಿತ್ತಿ ಮುಕ್ಕಟಿಗೆ ಹಾಕ್ತಾರೆ ಹತ್ತಿ ಎರಿಗೆ. 2ನೇ ಬೆಳೆ ಈಗ ಕಡ್ಲಿ, ಜೋಳ ಎರಡು ಹಾಕ್ತಾರೆ. ಹೇಗೆ ಈಗ ತೊಗರಿ ಅದು ಇಳುವರಿ ಹೆಂಗೆ ತೆಗಿಯಾಕತ್ತೀರಿ ನೀವು? ಒಂದೊಂದು ಎಕರೆಗೆ ಎಷ್ಟು ತೆಗಿತೀರಿ ತೊಗರಿ ಹಾಕಿದ್ರೆ? ಎಕರೆಕ್ಕೊಂದು 5 ಕ್ವಿಂಟಲ್ ಬರ್ತಾವೆ ರೀ. ಚಲೋ ಒಳ್ಳೆ ಗೊಬ್ಬರ ಗಿಬ್ಬರ ಏನು ಹಾಕಿದ್ರು ಅಂದ್ರೆ 5-6 ಕ್ವಿಂಟಲ್ ತಾನೆ ಬರ್ತಾವೆ. ಚಲೋ ಹೊಲ್ಗಳು ಹ್ಞೂ ರೀ. ಸೂರ್ಯಪಾನ? ಸೂರ್ಯಪಾನ ಒಂದು ಎಕರೆಕ ಒಂದು 5 ಕ್ವಿಂಟಲ್ ಹಿಂಗೆ 6 ಕ್ವಿಂಟಲ್ ಬರ್ತದೆ ಬಿಡ್ರಿ. ಹ್ಞೂ ರೀ. ನೀವು ನಿಮ್ಮ ಅನುಭವದಲ್ಲಿ ಎಷ್ಟು ತೆಗಿತೀರಿ ಸೂರ್ಯಪಾನ? ಈಗ ಭಾಳ ವರ್ಷದಿಂದ ಬಿಟ್ಟುಬಿಟ್ಟಿರಿ ಸೂರ್ಯಪಾನ, ಯಾಕೆ ಬಿಟ್ಟಿದ್ರಿ? ಅದು ರೋಗ ಕಂಡುಬಿಡ್ತು ಸರ್, ರೋಗ ಬೂದಿ ರೋಗ ಬರಕೈತಿ ರೀ. ಅದೆಲ್ಲ ಸರಿಗೆ ಕಾಳಾತಿಲ್ರಿ, ಎಲ್ಲ ಸಣ್ಣ ಪುಸ್ತ ಕಾಳಾಗಿಬಿಟ್ಲು, ಅದಕ್ಕಾಗಿ ಬಿಟ್ಬಿಟ್ರಿ, ಲಾಸ್ ಹಾಕೈತಿ ಬಿಡ್ತೀವಿ. ಈ ವರ್ಷ ಹಾಕಿರಿ ಮತ್ತು ಸೂರ್ಯಪಾನ ಹೇಗಿದಾವೆ? ಚೆನ್ನಾಗಿದಾವ್ರಿ ಈ ಸಲ. ಹ್ಞೂ ಚೆನ್ನಾಗಿ ಬಂದವ್ರಿ, ಇಳುವರಿನ ಚಲೋ ಬಂದವ್ರು, ಮೊದಲು ಮಾಡಿದಾರ್ರಿ, ನಾವಿನ್ನ ಮಾಡಿಲ್ರಿ. ಈಗ ಸೂರ್ಯಪಾನ ಇತ್ತೀಚೆಗೆ ಬಹಳಷ್ಟು ಮಂದಿ ಎಲ್ಲ ಬಿಟ್ಟಿದ್ರು ಮೊದಲ, ಈಗ ಹಾಕಾಕತ್ತಾರ ಈ ವರ್ಷದಿಂದ, ನಿಮ್ಮಲ್ಲಿ ಹೇಗಿದೆ ಸೂರ್ಯಪಾನ ಹಾಕಿದ್ದು ಜಾಸ್ತಿ ಇದೆ? ಇಲ್ಲಿ ಚೆನ್ನಾಗಿದ್ದವ್ರಿ, ಇಲ್ಲಿ ಸೂರ್ಯಪಾನ ಚಲೋ ಬಂದ್ಬಿಡ್ರಿ, ಕಾಳು ಚಲೋ ಕಟ್ಕೊಂಡವ್ರಿ, ಎಲ್ಲರೂ ಚಲೋ ಅದವ್ರಿ. ನೀವು ಯಾವ ತಿಂಗಳಲ್ಲಿ ಸೂರ್ಯಪಾನ ಹಾಕಿದ್ರಿ ಈ ಸಲ? ನಾವನ್ರಿ ಸರ್ ಜೂನ್ 15-16 ಹಾಕಿವ್ರಿ. ಹ್ಞೂ, ಅದಕ್ಕಿಂತ ಮುಂಚೆ ಹಾಕ್ಯಾರ ನಿಮ್ಮ ಭಾಗದಲ್ಲಿ ಮಳೆ ಮುಂಚೆ ಆಗಿಬಿಡ್ತಲ್ಲ ಇಲ್ಲೆಲ್ಲ? ನಮ್ಗಿಂತ ಮೊದಲು ಹಾಕ್ತಾರ್ರಿ, ಒಂದು 5 ದಿವಸ ಮುಂಚೆ ಹಾಕ್ಯಾರ್ರಿ. ಹ್ಞೂ ಚಲೋ ಬಂದವ್ರಿ ಇಳುವರಿ. ಇಕ್ಕಟ್ಟೆ ಹಾಕಿದಂಥ ಸೂರ್ಯಪಾನ ಹೇಗದಾವ? ಅವು ಚಲೋ ಆಗ್ಯಾವ ನೋಡ್ರಿ ಸರ್, ನಮ್ಮ ಇಂಕಟಿ ಹಾಕಿವ್ರಿ, ಒಂದು 5 ದಿವಸ ನಮಗೆ ಚಲೋ ಆಗ್ಯಾವ್ರಿ, ಕಾಳು ಚಲೋ ಬಂದವ್ರಿ. ಈಗ ಮತ್ತೆ 30 ಎಕರೆ ಅಂತಂದ್ರೆ ಹೇಗೆ ಮಾಡ್ತೀರಿ ಒಕ್ಕಲ್ತನ? ಏನು ಎತ್ತುಗಳು ಇಟ್ಕೊಂಡಿರಾ, ಎಲ್ಲ ಬಾಡಿಗೆ ಹೆಚ್ಚೆ ಮಾಡಿಸ್ತೀರಾ ಹೆಂಗೆ? ಟ್ಯಾಕ್ಟ್ರಿ ಐತೆ ಸರ್, ಟ್ಯಾಕ್ಟ್ರಿಗೆ ನಾವು ಎಡಿ ಹೊಡಿಯಕ್ಕೆ ಟ್ಯಾಕ್ಟ್ರಿ ಮಾಡಿಬಿಡ್ರಿ. ಈಗ ಬಿತ್ತದ ಟ್ಯಾಕ್ಟ್ರಿ ರೀ, ಟ್ಯಾಕ್ಟ್ರಿ ಇಲ್ಲ ಎತ್ತು ಸಿಗಲ್ರಿ ಸರ್, ಎಲ್ಲ ಎತ್ತು ಕೊಟ್ಬಿಟ್ಟಾರ್ರಿ, ಎತ್ತು ಸಿಗಲ್ರಿ, ಟ್ಯಾಕ್ಟ್ರಿಗೆ ನಾವು ಎಡ್ಕೊಂಡು ಹಾಕ್ಬಿಡ್ತೀವ್ರಿ. ಹ್ಞೂ ಇಂದ 3 ಆಳ್ರಿ, ಆಮೇಲೆ ಸಾಕಾಸ ಎತ್ತೋದಂಗೆ ಗಾಡಿ ಹೊಡೆದ್ಬಿಟ್ರೆ ಆಯ್ತ್ರಿ. ಅಲ್ಲ ಈಗ ಏನಾಗತ್ತೆ ಟ್ರ್ಯಾಕ್ಟರ್ ಅಂತಂದ್ರೆ ಸೀದಾ ಸಾಲಗಳು ಭಾಳಷ್ಟು ನೀಟಾಗಿರ್ತಾವೆ ಸೀದಾ ಅಲ್ಲ? ಹ್ಞೂ ನಾವು ಸ್ವಂತ ಬಿತ್ತವ್ರಿ. ಹ್ಞೂ ಹ್ಞೂ ಟ್ರ್ಯಾಕ್ಟ್ರಿಂದ ಹರ್ಕೊಂಡಿರಿ. ಅದಕ್ಕೇನು 3 ಕುಂಟೆಗಳನ್ನ ಅಡ್ಜಸ್ಟ್ ಮಾಡಿಬಿಡ್ತೀರ ಟ್ರ್ಯಾಕ್ಟ್ರಿಗೆಲ್ಲ? ಇಲ್ಲ ಸರ್, ಅವು ಬೇರೆ ಬೇರೆ ಇರ್ತವ್ರಿ, ಎರಡು ಕುಂಟಿ ಬೆಳಿಗ್ಗೆ ಎಡ್ಕಟ್ಟಿದಾಗ್ರಿ, ಬೇರೆ ಬೇರೆ ಇರ್ತವ್ರಿ, ಒಂದು ಕುಂಟಿ ಒಬ್ಬ ಮನುಷ್ಯರ್ರಿ. ಹ್ಞೂ ರೀ, ಎಲ್ಲ ಅಂತರ ಬೇರೆ ಬೇರೆ ಅಡ್ಜಸ್ಟ್ ಬರ್ತದೆ. ಹ್ಞೂ ರೀ, ಕೈಯಾಗೆ ಇರ್ತದೆ, ಅದೆಲ್ಲ ಬೇರೆ ಬೇರೆ ಸಪ್ರೇಟ್ ಇರ್ತವ್ರು, ಅವು ಒಬ್ಬೊಬ್ಬರು ಸ್ವಂತ ಸಿಂಗಲ್ ಸಿಂಗಲ್ ಹೊಡಿಯಕ್ಕೆ ಅನುಕೂಲಿತ್ತಾವೆ. ಹೆಂಗೆ ಎಡೆಕುಂಟಿ ಮಾಡೋದು, ಎತ್ತುಗಳಿಂದ ಹೊಡಿ ಚಲೋನ ಮತ್ತೆ ಟ್ರ್ಯಾಕ್ಟರಿಂದ ಹೊಡಿ ಚಲೋ ಅಂತೀರ? ಈಗ ನಿಧಾನ ಹೋಗ್ಬಿಟ್ರೆ ಟ್ರ್ಯಾಕ್ಟರ್ಗೆ ಚಲೋ ಆತ್ರಿ, ಆರು ಸ್ವಲ್ಪ ಮ್ಯಾರಿ ಒಳ ಹೊತ್ತಿನಾಗ ಸ್ವಲ್ಪ ಲಾಸ್ ಆತ್ರಿ, ಸ್ವಲ್ಪ ಬೀಳ್ತಾವ್ರಿಗೆ. ಹ್ಞೂ ರೀ, ಈಗ ಸಣ್ಣ ಟೈರ್ ಆದ್ರೆ ಬೀಳಲ್ರಿ ಭಾಳ, ದೊಡ್ಡ ಅಲ್ರಿ 14-inch ಟೈರ್, ಸ್ವಲ್ಪ 13-inch ಸ್ವಲ್ಪ ಬಗ್ತಾವ್ರಿ. ಮತ್ತೇನು ಈಗ ನಿರ್ವಲ್ರಿ, ಈಗ ಎತ್ತು ಸಿಗಲ್ರಿ. ಸಣ್ಣ ಟ್ರ್ಯಾಕ್ಟರ್ ಅದಾವ ದೊಡ್ಡದ ನಿಮ್ದಿಲ್ಲ? ದೊಡ್ಡದ್ರಿ. ಹ್ಞೂ ರೀ, ಈಗ ಏನೇನೋ 2-wheeler ಅಡ್ಜಸ್ಟ್ ಮಾಡಿ ಕುಂಟಿ ಕಟ್ಟಿ ಹಿಂದೆ ಏನೇನೋ ಒಂದು ಪ್ರಯೋಗಗಳನ್ನ ರೈತರು ಮಾಡ್ತಿದ್ದಾರೆ, ನಿಮ್ಮಲ್ಲಿ ಏನಾರು ಪ್ರಾರಂಭ ಆಗ್ಯಾರ? ಊರಾಗೆ ಮಾಡಿಲ್ಲ ಸರ್, ಯಾರು ಮಾಡಿಲ್ರಿ. ಇಲ್ಲಿ ಗೋನಾರದಾಗ ಎಡಿ ಹೊಡೆದಾರ ನೋಡ್ರಿ ವರ್ಷ. ಅಂದಾಜು ನಿಮ್ಮ ಊರಲ್ಲಿ ಎಷ್ಟು ಜೊತೆ ಎತ್ತುಗಳದಾವ ಈಗ? ಎಲ್ಲ ಎತ್ತುಗಳು ತೆಗೆದ ಬಿಟ್ರ ಅಷ್ಟರು? ಕನಿಷ್ಠ ಅಂದ್ರೆ ಒಂದು 40 ಜೊತೆ ಇರ್ಬೇಕು ನೋಡ್ರಿ, ಒಂದು 50% ಜಾಸ್ತಿ ಹೋಗ್ಯಾವ್ರಿ ಎತ್ತುಗಳು. 40 ಜೊತೆ ಅಂದ್ರೆ ಎತ್ತುಗಳು ಅದಾವ ನಿಮ್ಮ ಊರಲ್ಲಿ? ಸ್ವಲ್ಪ ಇದಾವ್ರಿ ಸರ್. ಕೆಲವೊಂದು ಊರಲ್ಲಿ ಎತ್ತುಗಳೇ ಸಿಗುದಿಲ್ಲ ಒಟ್ಟು? ಸಿಗಲ್ರಿ ಸರ್, ಸಿಗಲ್ರಿ. ನಮ್ಮೂರಾಗ ಇದಾವ ರೀ, ಈ ನಮ್ಮೂರಾಗ ಒಂದು 40 ಜೊತೆ ಇದೆ ನೋಡ್ರಿ. ಇಲ್ರಿ, ಒಂದು 100 ಜೊತೆ ಮ್ಯಾಗತ್ತವ್ರಿ ಎತ್ತುಗಳು. ನಮ್ಮ ಮನೆಗೆ 4 ಎತ್ತಿದ್ದವ್ರಿ, ಮತ್ತೆ ಇವ್ರ ಮನೆಗೆ ಇದ್ದವ್ರಿ, ಎಲ್ಲರೂ ತೆಗೆದ್ಬಿಟ್ರಿ ಎತ್ತುಗಳು. ಇಡೀ ಊರಾಗ ಒಂದು 12 ಭಾಗ ಎತ್ತಿದ್ದವ್ರಿ. ಆದ್ರೆ ಈಗ ಒಂದು 40% ಉಳಿದ್ ನೋಡ್ರಿ ಎತ್ತುಗಳೀಗ. ಹೇಗೆ ನಿಮ್ದು ಮತ್ತೆ ಸ್ವಂತ ಭೂಮಿ ಜೊತೆ ಲೀಸು ಮಾಡ್ತೀವಿ ಅಂತಂದ್ರೆ ಒಣ ಬೇಸಾಯ ಲೀಸು ಹೇಗೆ ಚೆನ್ನಾಗಿ ಬರ್ತದ ಇಲ್ಲ ಲಾಭ? ಲಾಭ ಆತು ಸರ್, ಚೆನ್ನಾಗಿ ಸ್ವಲ್ಪ ಕಸ ಗಿಸ ಎಲ್ಲ ತಕ್ಕಂದು ಎಡಿ ಹೊಡೆದು ಎಲ್ಲ ಕಸ ತೆಗಿಸ್ರ ಚಲೋ ಬರ್ತೀರಿ. ಮತ್ತೆ ಕಸ ಕಡಿಬಿಟ್ರೆ ಬರಲ್ಲ ಸರ್ ಬೆಳೆ, ಎಲ್ಲ ಕಸ ಇರಿಸ್ಬಿಡ್ತೀರಿ ಅಲ್ಲ ಶಕ್ತಿ. ಲೀಸ್ ಅಂದ್ರೆ ಒಣ ಬೇಸಾಯ ಹೆಂಗೆ ಕೊಡ್ತಾರೆ ರೇಟ್ ಎಲ್ಲ ಇಲ್ಲಿ? ಇಲ್ಲಿ ನೋಡ್ರಿ ಸರ್, 3,000-5,000 ತನಕ ಇದೆ ನೋಡ್ರಿ. ಮಸಾರಿ 3,000-4,000 ರೀ, ಏರಿ 5,000-6,000 ತನಕ ಇವ್ರಿ. ಹೇಗೆ ಲೀಸ್ ಅಂತಂದ್ರೆ ಭೂಮಿಗಳು ಮಾಡಕ್ಕೆ ಕೊಡ್ತಾರೆಲ್ಲ ಲೀಸು ಜಾಸ್ತಿ ಕೊಡ್ತಾರ್ರಿ? ಮತ್ತೆ ಯಾರು ಪೂರ ಎತ್ತು ಇಲ್ದಾರು ಕೊಡ್ತಿರ್ತಾರ್ರಿ, ಈ ಮನೆಗೆ ಯಾರು ಮಾಡಿರಲಿಲ್ಲ ಅಂದ್ರೆ ಲೀಸ್ ಕೊಡ್ತಾರ್ರಿ. ನಿಮ್ಮ ಒಕ್ಕಲ್ತನ ನೋಡ್ರಿ, ನಿಮ್ದು ಮೊದಲಿಂದಲೂ ಒಕ್ಕಲ್ತನ, ಈಗ 30-35 ವರ್ಷದಿಂದ ಒಕ್ಕಲ್ತನ ಮಾಡಾಕತ್ತೀರಿ ನೀವು. ಯಾವ ರೀತಿ ಒಣ ಬೇಸಾಯದಲ್ಲಿ ಅಭಿವೃದ್ಧಿ ಆಗಿದ್ರಿ? ಒಣ ಬೇಸಾಯದ ಒಕ್ಕಲ್ತನ ನೋಡ್ರಿ, ಭಾಳಷ್ಟು ಮಂದಿ ಹೇಳುದು ಒಣ ಬೇಸಾಯ ಏನಿಲ್ರಿ, ನೀರಿನ ಅನುಕೂಲ ಇಲ್ಲ ನಮಗೆ, ನೀರಾವರಿ ಇದ್ರ ಒಕ್ಕಲ್ತನ ಹಾಗ ಹೀಗ ಅಂತ ಹೇಳ್ತಾರೆ. ಆದರೂ ಈ ಭಾಗದಲ್ಲಿ ಚಿಕ್ಕ ಹೆಸರು ಭಾಗದಲ್ಲಿ ರೈತರು ಇಲ್ಲ ಒಣ ಬೇಸಾಯದ ಒಕ್ಕಲ್ತನ ಚಲೋ ರೀ ಅಂತ ಹೇಳ್ತಾರೆ. ಇಲ್ರಿ, ಚಲೋತ್ನಾಗೆ ಮಳೆ ಆಗಿಬಿಟ್ರೆ ಇದೆ ಚಲೋ ರೀ ಒಣ ಬೇಸಾಯ, ಕರೆಕ್ಟ್ ಮಳೆ ಆಗಿಬಿಟ್ರೆ ಅಂದ್ರೆ ಇದಾಗ ಲಾಭ ಆತ್ರಿ. ಈಗ ತೋಟಗಳು ಅಂದ್ರೆ ಮತ್ತೆ ಕಷ್ಟ ಜನ ಜಾಸ್ತಿ ಆಗ್ತಾರೆ ಅವಕ್ಕೆ. ಒಣ ಬೇಸಾಯ ಅಂದ್ರೆ ಸ್ವಲ್ಪ ಶಾಣತಿನ ಮ್ಯಾಗ ಗಳಿ ಒಳಕ್ಕೆ ಚಲೋತ್ನಾಗ ಹೊಲಗಳು ವಾಸನಿಟ್ಟು ಮಾಡ್ಕಂದ್ರೆ ಆತ್ರಿ ಲಾಭ. ಸೂರ್ಯಪಾನ 1 ಎಕರೆಗೆ 6-7 ಕ್ವಿಂಟಲ್ ಬಂದ್ರೆ ನಿಮಗೆ ಅದಕ್ಕೆ ಖರ್ಚು ಎಷ್ಟು ಮಾಡಿರ್ತೀರಿ ಸೂರ್ಯಪಾನಕ್ಕೆ? ಖರ್ಚು ಜಾಸ್ತಿ ಆಯ್ತು ಸರ್, ಈ ವರ್ಷ ಅಂಕರ ಸೂರ್ಯಪಾನ ಮತ್ತೆ 3,500 ತನ ಒಂದು ಪ್ಯಾಕೆಟ್ ರೀ ಸಿಕ್ಕವ್ರಿ. ಹ್ಞೂ ರೀ, 3,500 ಒಂದು ಪ್ಯಾಕೆಟಿಗೆ. ಮತ್ತೆ ಅದೆಲ್ಲ ತೆಗೆದು ಈಗ ರೇಟ್ ಇರ್ಬೇಕಲ್ರಿ, ಎಲ್ಲ ಮಾಡೋ ಹೊತ್ತಿನಾಗ ಲಾಸ್ಟಿಗೆ ಇಳಿದ್ಬಿಡ್ತಾರೆ ರೇಟ್, ಕಡಿಮೆ ಆಗಿಬಿಡುತ್ತೆ. ಕಡಿಮೆ ಆಗಿಬಿಡ್ತಾರೆ ಮತ್ತೆ ಏನೋ ಒಂದು ಅದ್ರಾಗ ಒಂದು ಅರ್ಧ ಉಳಿಬೇಕು ನೋಡ್ರಿ ಅಷ್ಟೇ ಉಳಿದ್ರೆ. ಈಗ ನೋಡ್ರಿ, ಮೊನ್ನೆ ಒಬ್ಬರು ರೈತರು ಹೇಳ್ತಾ ಇದ್ರು 7,000 ರೂಪಾಯಿ ಮಾರ್ತಾರೆ, 7,200 ರೂಪಾಯಿಗೆ ಒಂದು ಕ್ವಿಂಟಲ್ ಅಂತೇಳಿ ಹೇಳಿದರು ಸೂರ್ಯಪಾನ. ಮತ್ತು ಖರ್ಚು ಸ್ವಲ್ಪ ಎಲ್ಲ ಒಂದು 8 ಕ್ವಿಂಟಲ್ ಅಂದರೆ ಒಂದು 50-56,000 ರೂಪಾಯಿ ಆಯ್ತು ಒಂದು ಎಕರೆಗೆ. 8 ಕ್ವಿಂಟಲ್ ಬಂತಂತ ಇಳುವರಿ ಅವ್ರದ್ದು 56,000-20,000 ರೂಪಾಯಿ ಖರ್ಚಾಗೈತೆ ಅಂದ್ರೆ. ಅದೇ ರೀ ಸರ್, ಹೇಳ್ತಾನಲ್ರಿ ಅರ್ಧ ಉಳಿತಂತ ಹೇಳ್ತವ್ರಿ, ಅರ್ಧ ಹೆಚ್ಚು ಕಡಿಮೆ ಅಂದ ಅರ್ಧ ಉಳಿಬೋದ್ರಿ, ಜಾಸ್ತಿ ಉಳಿಬೋದಂತ 5,000-10,000 ರೂಪಾಯಿದಾಗ ಒಂದು 30-40 ಪೈಸೆ ಹೋಗ್ಬಿಡ್ತಾರೆ ಖರ್ಚಿಗೆ. ಸೂರ್ಯಪಾನ ರಾಶಿ ಮಾಡೋದು ಎಲ್ಲ ಮಷಿನ್ ಬಂದಾವೆಲ್ಲ ಈಗ? ಹಾಂ, ಮಷಿನ್ ರೀ, ಇದೇವಲ್ಲ ರೀ ಮಿಷನ್, ಏ ಸಮಸ್ಯೆ ಇಲ್ಲ ರೀ. ಅಂದ್ರೆ ಹಂಗ ಕಟ್ ಮಾಡಿ ಕಾಳ ಬಂದ್ಬಿಡ್ತದ ಸಪ್ರೇಟ್ ಇಲ್ರಿ? ತೆನಿ ಮೂರು ಮಷಿನ್ ಆಗ ತೆನಿ ಕೋಸಿ ಹಾಕ್ತಿವ್ರಿ ನಾವು, ಕೂಲರ್ ನಚ್ಚಿ. ಹ್ಞೂ ರೀ, ಅಂದ್ರೆ ತೆನಿ ಕೋದ್ ಮತ್ತೆ ಅದನ್ನ ಏನು ಒಣಗಿಸ್ತೀರಾ ನೀವು ಅಥವಾ ಹೇಗೆ ಮಾಡ್ತೀರಿ? ಅಲ್ಲಿ ಹೊಲದಾಗ ಸ್ವಲ್ಪ ಕಲರ್ ಲಿಂಬಳಿ ಕಲರ್ ಆಯ್ತಂದ್ರೆ ಸ್ವಲ್ಪ ಹಂಗಾಯ್ತಂದ್ರೆ ಸೋಸಿಬಿಡ್ತಾರೆ ಈಗ, ಯಾಕಂದ್ರೆ ಬಿತ್ತ ಬರ್ತಾವಲ್ರಿ ಮುಂದೆ ಹೊಲಗಳು, ಬ್ಯಾಸಿಗಂದ್ರೆ ಒಣ ತಂದು ಬಿಡ್ತಾರೆ ರೀ ಎಳ್ಳೆ ಪೀಕ್. ಈಗ ಮತ್ತೆ ಒಳ್ಳೆ ಹೊಲ ಮತ್ತೆ ತಯಾರು ಮಾಡ್ಕೋಬೇಕಲ್ರಿ, ಅದಕ್ಕೆ ಸ್ವಲ್ಪ ಜಲ್ದಿ ಹೆಚ್ಚಿಬಿಡ್ತಾರ್ರಿ. ಸೂರ್ಯಪಾನ ತನಿ ಕಟಾವ್ ಮಾಡಿದ ಕೂಡಲೇ ಅದನ್ನ ಏನ್ ಮಾಡ್ತಾರೆ, ಮತ್ತೆ ಎಲ್ಲ ಗಿಡ ಕಟ್ ಮಾಡಿ ಅಲ್ಲೇ ಬಿಸಾಕ್ತಿರೋ ಅಥವಾ ಕಟ್ ಮಾಡಿ ಒಗದ್ ಬಿಡ್ತಾರೆ ಬೇರೆ ಕಡೆ? ಕೊಯ್ದು ಕಸಿ ಬದಿಗೆ ಹಾಕ್ತಾರ ಹ್ಞೂನ್ರಿ. ಈ ರೋಟೋವೇಟರ್ ಅದು ಪುಡಿ ಪುಡಿ ಮಾಡಿ ಮಾಡಕ್ಕಾಗಲ್ಲ ಮಾಡ್ತಾರಲ್ರಿ ಸರ್. ನಮ್ಮ ಊರಾಗನ ಯಾರು ಹೊಡಿಸಿಲ್ರಿ ಗಾಡಿನಿಲ್ಲರಿ ಇಲ್ಲಿ ಕೆಲ ಮಂದಿ, ಮತ್ತೆ ಭಾಳ ಇರುತ್ತೆ ಆಗಲ್ಲಂದ್ರೆ ಮತ್ತೆ ಅದನ್ನ ಹಚ್ಚಿಬಿಡ್ತಾರ್ರಿ. ಆದ್ರೆ ಭಾಳ ಜಾಸ್ತಿ ಯೂಸ್ ಇಲ್ಲರಿ ನಮ್ಮಲ್ಲಿ ರೋಟೋವೇಟರ್ ಇಲ್ಲರಿ, ಅಷ್ಟು ಕೊಯ್ದು ಕಸಿ ಹಾಕ್ಬಿಡ್ತಾರ್ರಿ ಒಡ್ಡಿಗೆ. ಮತ್ತು ಸೂರ್ಯಪಾನ ತಕ್ಕೊಂಡು ಎರಡನೇ ಬೆಳೆ ಕಡಲೆ ಅಥವಾ ಜೋಳಕ್ಕೆ ಹೋಗ್ಬಿಡ್ತೀರಿ? ಹ್ಞೂ ರೀ, ಕಡ್ಲಿ ಜೋಳ ರೀ. ಎಷ್ಟು ಕಡ್ಲಿ ಮತ್ತು ಜೋಳ ಎಷ್ಟು ತಕ್ಕೋತೀರಿ ಅಂದಾಜಾಗಿ ಎಕರೆಗೆ ಎಷ್ಟೆಷ್ಟು ಬರ್ತಾವೆ ಇಳುವರಿ? ಚಲೋ ಹೊತ್ತಿನಾಗೆ ಮತ್ತೆ ಹಿಂಗಟ್ಟಿಗೆ ಸ್ವಲ್ಪ ಒಂದು ಬಿತ್ತಿಂದ ಒಂದು ಮಳೆ ಆಯ್ತಪ್ಪ ಅಂದ್ರೆ ಚಲೋ ಬರ್ತಾವ್ರಿ. ಆದ್ರೆ ಸ್ವಲ್ಪ ಖಾಲಿ ಹೊಲ ಬಿಟ್ಟಿದ್ದು ಸ್ವಲ್ಪ ಜಾಸ್ತಿ ಬರ್ತಾರೆ. ಈ ಎರಡು ಪೈರು ಬಿತ್ತಿದ್ದಲ್ಲ ಸ್ವಲ್ಪ ಕಡಿಮೆ ಬರ್ತಾರೆ. ಸೂರ್ಯಪಾನ ಒಂದು ಇದು ಕಡಲೆ ಅಂದ್ರೆ ಒಂದು 4 ಕ್ವಿಂಟಲ್ ಆಗತ್ತೆ ಎಕರೆಗೆ, ಒಂದು 3-4 ಕ್ವಿಂಟಲ್ ಆರಾಮ್ ಬರ್ತಾರೆ 4 ಕ್ವಿಂಟಲ್ ಆರಾಮ್ ಬರ್ತದೆ. ಜೋಳ ಎಷ್ಟಾಗತ್ತೆ ಅಂದಾಜು? ಜೋಳ ಎಕರೆಗೆ ಒಂದು 5 ಕ್ವಿಂಟಲ್ ಹಿಂಗೆ ಬರ್ತಾರೆ ಅದು. ಹ್ಞೂ. ಯಾಕೆ ಜೋಳ ಭಾಳಷ್ಟು ಜನ ಹಾಕೋದು ಕಡಿಮೆ ಮಾಡ್ಯಾರ ನಿಮ್ಮ ಭಾಗದಲ್ಲಿ ಅಥವಾ ಹೇಗೆ ಜಾಸ್ತಿ ಇದೆ ಕ್ಷೇತ್ರ? ಈಗ ತೊಗರಿಗೆ ಎಲ್ಲರೂ ತೊಗರಿ ಬಿತ್ತಕತ್ತಿರಲ್ರಿ, ಖರ್ಚಿಗೇನು ಭಾಳ ಸ್ವಲ್ಪ ಬೇಕಾಗಿದ್ದಷ್ಟು ಖರ್ಚಿಗೆ ಬಿತ್ತಿ ಮಾಡ್ತಾರೆ ತಿನ್ನಕ. ಹ್ಞೂ ರೀ, ಅವು ಆಳಿನ ಖರ್ಚು ಜಾಸ್ತಿ ಆಗ್ಬಿಡ್ತಾರೆ ಜೋಳಕ್ಕೆ, ಆಳು ಸಿಗಲ್ಲ ರವಕ್ಕೆ ಕೊಯ್ಯಕ್ಕೆ. ಅದಕ್ಕಾಗಿ ಸ್ವಲ್ಪ ಹಾಕಿಬಿಡ್ತಾರೆ ರೀ, ಒಂದು ಎಕರೆ 2 ಎಕರೆ ಹಾಕಿಬಿಡ್ತಾರೆ ರೀ. ಮನೆಗಳಾಗ ದನಗಳು ಇಲ್ಲ ರೀ, ಭಾಳ ಎತ್ತಿನಲ್ಲ ಈಗ. ಹ್ಞೂ ರೀ, ಒಂದು 2 ಹಾಕ್ಲಿಕ್ಕೆ ಮನೆಯಾಗ ಅಷ್ಟಕ್ಕೆ ಸಪ್ಪಿ ದನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಬಿಡ್ತಾರೆ ರೀ. ಹೆಚ್ಚಿಗೇನ ಪೂರ ದೊಡ್ಡ ಭೂಮಿ ಇದ್ದಾರೆ ಜಾಸ್ತಿ ಬಿತ್ತಾರ್ರಿ. ಜೋಳ ಹೇಗೆ ಲಾಭ ಬೆಳೆ ಅಂತೀರಾ, ಜೋಳದ ಬೆಳೆ ಅಥವಾ ಹೇಗೆ ರೇಟ್ ಇದ್ರೆ ಲಾಭ ಆತು ರೀ? ಮತ್ತೆ ಈ ವರ್ಷ ರೇಟ್ ಇತ್ತು ನೋಡ್ರಿ, ಲಾಭ ಆಗೈತೆ ನೋಡ್ರಿ ವರ್ಷ. ಮತ್ತೆ 5,000-6,000 ರೂಪಾಯಿ ಕ್ವಿಂಟಲ್ ತನಕ ಮಾರೈತೆ ರೀ. ಈಗ ಒಂದೊಂದು ವರ್ಷ ಏನ್ರಿ 2,000 ಎಷ್ಟೋ ಇಲ್ಲಿ ಎಷ್ಟೋ ಮಾರೈತೆ. ಜೋಳದ ಬೆಳೆಗೆ ಏನು ಅಂತ ಔಷಧ ಹೊಡೆದು ಏನು ಸಮಸ್ಯೆ ಇಲ್ಲ ಅದಕ್ಕೆ? ಇಲ್ರಿ, ಈಗ 2 ವರ್ಷ ಆಯ್ತ್ರಿ, ಅದು ಯಾವ್ದ ಲದ್ದಿಗಳು ಅಂತ ಬಿಡುತ್ತೆ. ಅದ್ರ ಲದ್ದಿಗಳು ಬಿತ್ತಂದ್ರೆ ಸ್ವಲ್ಪ ಸುಳಿಗೆ ಒಳಗೆ ಸೀರಿಟ್ಟು ಸುಳಿನ ಇದು ಮಾಡಿಬಿಡ್ತಾರೆ. ಹ್ಞೂನ್ರಿ, ಮತ್ತೆ ಒಂದು ಸಲ ಎಣ್ಣೆ ಹೊಡಿಬೇಕ್ರಿ ಅದನ್ನ ಜೋಳಕ್ಕೆ ರೀ. ಎಣ್ಣೆ ಹೊಡೆದಾಗ ಸ್ವಲ್ಪ ಕಂಟ್ರೋಲ್ ಆಗ್ತಾರೆ. ಯಾವ ತಿಂಗಳಲ್ಲಿ ಜೋಳ ಬಿತ್ತದ್ದು ನೀವೆಲ್ಲ ಬಿಳಿ ಜೋಳ? ಇದು ನಾಳೆ ಐತಲ್ರಿ ಅಕ್ಟೋಬರ್ ರೀ. ಹ್ಞೂನ್ರಿ, ಇದು ತೊಗರಿ ಕಡ್ಲಿ ಅಂದ್ರೆ ಸ್ವಲ್ಪ ಮುಂದೆ ಜಾಸ್ತಿ ಲೇಟ್ ಆಗಿ ಬಿತ್ತು. ಜೋಳಕ್ಕಿಂತ ಕಡ್ಲಿನ ಮುಂದೆ ರೀ, ಒಂದು 5 ದಿವಸ ಮುಂದೆ ಹಾಕ್ತಾರ್ರಿ. ಅವು ಒಮ್ಮೆಗೆ ಹಾಕ್ತಿರಲ್ರಿ, ಸ್ವಲ್ಪ ಕಡ್ಲಿಗೆ ಮಳೆ ಆದ್ರೆ ಚಲೋ ಅಂತ ಸ್ವಲ್ಪ ಒಂದು 8 ದಿನ 5 ದಿನ ಮುಂದೆ ಹಾಕ್ತಾರ್ರಿ. ಹೇಗೆ ಕಡಲೆಯನ್ನ ಹಸಿಯಲ್ಲಿ ಬಿತ್ತಿ ಆಮೇಲೆ ಅದಕ್ಕೆ 1 ಮಳೆ 2 ಮಳೆ ಬೇಕಾ, ಅಥವಾ ಮಳೆ ಆಗಲಾರ್ದು ಹಂಗೆ ಒಳ್ಳೆ ಹಸಿ ಇತ್ತಂದ್ರೆ ಬಂದ್ಬಿಡ್ತದಂತೀರಿ ಹೇಗೆ? ಇಲ್ರಿ, ಸ್ವಲ್ಪ ಹಸಿ ಚಲೋತ್ನಿಗೆ ಇರ್ಬೇಕು ರೀ, ಚಲೋತ್ನಿಗಿದ್ರೆ ಚಲೋ ಬರ್ತಾರ ಅದು. ಮಳೆ ಆಗ್ಲಿಕ್ಕೆ ಅಂದ್ರೆ ಮುಂದೆ ಬಿತ್ತಿದ ಮೇಲೆ ಆ ಚಲೋ ಹೊಲ ಮೆತ್ತಗಿದ್ರೆ ಆತವ್ರಿ? ಹ್ಞೂನ್ರಿ, ಬರ್ತಾವ್ರಿ. ಹ್ಞೂನ್ರಿ, ಜೋಳ ಜೋಳನು ಬರ್ತಾವ್ರಿ. ಕುಂಟಿ ಗಿಂಟಿ ಚಲೋತ್ನಿಗೆ ಆಗಿರ್ಬೇಕು ರೀ, ಹಿಂದ ಹೊಲ ಪಳಿಗಿಳಿ ಒಡೆದು ಸ್ವಲ್ಪ ಮೆತ್ತನಾದ್ರೆ ಬರ್ತಾವ್ರಿ, ಸ್ವಲ್ಪ ಬಿರಿಸಿದ್ರೆ ಬರಲ್ರಿ. ಈ ವರ್ಷ ಏನ್ಬಿಟ್ರೆ ಅಳಿಸಿ ಜಗ್ಗಾಗಿವ್ರಿ, ಬರ್ತಾವ್ರಿ. ಆ ಚಳಿಗೆ ಬೆಳಿತಾವ್ರಿ ಜೋಳ, ಚಳಿಗೆ ಬೆಳಿತಾರೆ. ಈಗ ತೊಗರಿ ಹೊಟ್ಟು ಬರ್ತದ, ಆಮೇಲೆ ಮಷಿನ್ ಕಟ್ಟಿಂಗ್ ಮಾಡಿಸ್ತೀರಿ, ನಿಮ್ಗೆ ಏನಾದರೂ ಹೊಟ್ಟದು ಸಿಗ್ತದ ಕಟ್ಟಿಂಗ್ ಮಾಡಿಸಿರ? ಇದು ತೊಗರಿ ಹೊಟ್ಟು ಸಿಗ್ತಾರೆ ಇಲ್ರಿ, ನಾವು ಬರ್ಕ ಕಟ್ಟಿರ್ತಾರೆ ಹಿಂದೊಂದು, ಅದು ಒಂದು 2 ಪಿಟ್ಟಿ ಆದ್ಗಳೇ ಮತ್ತೆ ಬಿಟ್ಬಿಡ್ತಾರೆ, ಕುಂಪು ಕುಂಪಿ ಕೈ ಬಿಟ್ಬಿಡ್ತಾರೆ, ಮತ್ತೆ ಮ್ಯಾಕ್ ಎತ್ತಿಬಿಡ್ತಾರೆ ಹಗ್ಗ ಕಟ್ಟಿರ್ತಾರೆ. ಅದನ್ನ ನಾವು ಮತ್ತೆ ಹಾಕಬೇಕಾರೆ ದನಗಳಿಗೆ. ಹೇಗೆ ತೊಗರಿ ಹೊಟ್ಟು ನಿಮ್ಗೆ ಒಳ್ಳೆ ರೀತಿ ಉಪಯೋಗ ಆಗ ದನಗಳಿಗೆ? ಉಪಯೋಗ ಆಗ್ತಾರೆ, ಉಪಯೋಗ ಆಗ್ತಾರೆ. ಹ್ಞೂನ್ರಿ, ತೊಗರಿ ಕಟ್ಟಿಗೆ ಹಂಗೆ ಉಳಿದ್ಬಿಟ್ಟಿರ್ತದೆ 2-2 ಫೂಟ್ ಭೂಮಿಯಲ್ಲಿ ಉಳಿತಲ್ರಿ, ಅವ್ನು ಮತ್ತೆ ಆರಿಸಿ ಸುಟ್ಬಿಡ್ತವ್ರಿ. ಏನು ಟ್ಯಾಕ್ಟರ್ ಹೊಡಿಸ್ಬೇಕು? ಅದನ್ನ ಟ್ಯಾಕ್ಟ್ರ್ ಹೊಡಿಬೇಕು, ಕ್ರಾಸ್ ಕುಂಟಿ ಹೊಡಿಬೇಕು. ಕ್ರಾಸ್ ಕುಂಟಿ ಇಲ್ಲ ಒಬ್ಬರು ಮೆಡಿಕ್ ಹೊಡೆದ್ಬಿಡ್ತಾರ್ರಿ, ಮೆಡಿಕ್ ಹೊಡೆದು ಆರಿಸಿ ಅಂತಾರ್ರಿ, ಕ್ರಾಸ್ ಕುಂಟಿ ಹೊಡಿಬೇಕ್ರಿ. ಅಯ್ಯನವ್ರು ಎಷ್ಟು ಜನ ಅದ್ರಿ ಮನೆಯಾಗ ಒಕ್ಕಲ್ತನ ಮಾಡೋರು? ನಾವು 9 ಸರ್. ಹ್ಞೂನ್ರಿ, ಒಬ್ಬರೇ ಇದ್ರು 30 ಎಕರೆ ಒಣ ಬೇಸಾಯ ಮಾಡ್ತೀರಿ? ಹ್ಞೂನ್ರಿ. ಹೇಗೆ ಮತ್ತೆ ಇಷ್ಟು ಒಬ್ಬರೇ ಇದ್ದು ಹೆಂಗೆ ಮ್ಯಾನೇಜ್ ಮಾಡ್ತೀರಿ 30-40 ಎಕರೆ ಒಣ ಬೇಸಾಯ? ಈಗ ಟ್ಯಾಕ್ಟ್ರಿ ಮಾಡಿಬಿಡ್ತೀರಿ? ನೀವೇ ಹೊಡಿತೀರಾ ಟ್ಯಾಕ್ಟ್ರ್? ಹ್ಞೂನ್ರಿ, ನಾವು ನಾವು ಹೊಡಿತೀವ್ರಿ. ಒಂದು 2 ಆಳು ಕರ್ಕೊಳ್ಳೋದು, ಏನಾರು ಕುಂಟಿ ಇದ್ರು ಒಂದು 2 ಆಳು ಕರ್ಕೊಂಡು ಹೊಡೆದ್ಬಿಡ. ಹ್ಞೂನ್ರಿ, ಏನ್ರಿ ಅರ್ಗಕ್ಕಂದ್ರೆ ದೊಡ್ಡ ಕುಂಟಾರ ನಾವೊಬ್ರು ಆಗ್ಬೋದ್ರಿ, ಎಡಿಗಷ್ಟೇ ಆಳು ರೀ, ಅಷ್ಟೇ ಎಡಿಗಷ್ಟೇ ಬೇಕ್ರಿ ಆಳು ಎಡಿ ಹೊಡಿಯಕ್ಕೆ. ಅಂದ್ರೆ 30 ಎಕರೆ ನಿಮ್ಗೆ ಒಂದು ಟ್ಯಾಕ್ಟ್ರ್ ಚಲೋ ದುಡಿಸ್ಕೋತಿರ್ತಾನೆ ಟ್ಯಾಕ್ಟರ್? ಹ್ಞೂನ್ರಿ, ಈಗ ಮತ್ತೆ ನಮ್ಮೆಲ್ಲ ಕೆಲಸ ಆಗಿಂದ ಮತ್ತೆ ಒಬ್ಬೊಬ್ರು ಯಾರು ನಮ್ಗೆ ಬೇಕಿದ್ದಾರೆ ಅವಾಗ ಓದ್ತೀವ್ರಿ. ಹ್ಞೂನ್ರಿ, ಹೆಂಗೆ ನಡ್ದಾವ ಬಾಡಿಗೆ ಎಲ್ಲ? ಈಗ ಒಂದು ತಾಸಿಗೆ 600 ರೂಪಾಯಿ ರೀ. ಹ್ಞೂನ್ರಿ, ಯಾವುದೇ ಕೆಲಸ ಆದರೂ 600 ರೂಪಾಯಿ ಒಂದು ತಾಸು? 600 ರೂಪಾಯಿ ರೀ. ಎಷ್ಟು ವರ್ಷ ಟ್ಯಾಕ್ಟರ್ ತೊಗೊಂದೀವಿ? ನಾವು 2011 ತೊಗೊಂದೀವಿ ರೀ. ಇದು ಮೊದಲ ಮೆಸ್ಸಿ ಗಾಡಿ ಇತ್ತು ರೀ ಪರೀಕ್ಷೆ, ಈಗ ಮಹೇಂದ್ರ ತೊಗೊಂದೀವಿ ರೀ. ಹೇಗೆ ಟ್ಯಾಕ್ಟರ್ ಹೊಸ ಟ್ಯಾಕ್ಟರ್ ತೊಗೊಂದ್ರಿ? ಹೊಸದ ರೀ. ಹ್ಞೂನ್ರಿ, ಹೇಗೆ ರೈತರಿಗೆ ಏನು ಹೇಳ್ತೀರಿ? ಮತ್ತು ಟ್ಯಾಕ್ಟರ್ ಖಂಡಿತ ಬೇಕೇ ಬೇಕು ಒಕ್ಕಲ್ತನಕ್ಕಂತೀರ ಹೆಂಗೆ? ಬೇಕಾತ್ರಿ ಮತ್ತೆ ಟ್ಯಾಕ್ಟರ್ ಬೇಕ್ರಿ, ಟ್ಯಾಕ್ಟರ್ ಇಲ್ಲದೆ ನಡೆಯಲ್ರಿ. ಭಾಳಷ್ಟು ಮಂದಿ ಟ್ಯಾಕ್ಟರ್ ತೊಗೊಂಡವರು ಈಗ ಎತ್ತು ಸಿಗರಿ, ಮತ್ತು ಟ್ಯಾಕ್ಟರ್ನೇ ಬೇಕ್ರಿ. ಈಗ ಟ್ಯಾಕ್ಟರ್ ತೊಗೊಂಡವ್ರು ಭಾಳಷ್ಟು ಮಂದಿ ಅದನ್ನು ಸರಿಯಾಗಿ ದುಡಿಸ್ಲಾರ್ದೆ ಕಂತು ಕಟ್ಟಲಾರ್ದೆ ಎಲ್ಲ ಇದು ಮಾಡ್ಕೊಂಡ್ಬಿಟ್ಟಾರೆ. ಮತ್ತು ಹಂಗೆ ಮಾಡಿದ್ರೆ ಸರಿಯಾಗಿ ನಾವು ಹೊಲಗಳು ಸರಿಯಾಗಿ ಬೆಳೆಸ್ತೀವಿ ಬರ್ತಾರೆ. ಹೊಲ ಮಾಡಿಕೆ ಮನೆ ಕುಂತ್ರ ಬರ್ತಾನ್ರಿ. ಹೇಗೆ ನೀವು ಕಂತದ್ದು ಸರಿಯಾಗಿ ಕಟ್ತಾ ಇದ್ರಿ ಟ್ರ್ಯಾಕ್ಟರ್? ಕರೆಕ್ಟ್ ಕಟ್ತು ಸರ್ ನಾವು. ಹ್ಞೂನ್ರಿ, ಅದೇನ ಮತ್ತೆ ನಾವು ಹೊಲಗಳು ಮಾಡ್ಕೊಂಡ್ರಿ, ಮತ್ತೆ ಕಟ್ಟಿ ಉಳಿಸಬೇಕಲ್ಲ ಅನ್ನ. ಈಗ ನೋಡ್ರಿ, 30 ಎಕರೆ ಒಬ್ಬರೇ ಹೊಲ ಮಾಡೋದು, ಮತ್ತೆ ಲೀಸು ಮಾಡಕತ್ತೀರಿ, ಮತ್ತೆ ಮನೆಯಲ್ಲಿ ಮುಂದೆ ನೀವು ಆದ ನಂತರ ಒಕ್ಕಲ್ತನ ಅದನ್ನು ಯಾರು ಮುಂದುವರ್ಸ್ಕೊಂಡು ಹೋಗೋರು? ನಮ್ಮ ಹುಡುಗ ಓದ್ಸಕೈತಿವ್ರಿ ನಾವು, ಅದು ಇಬ್ಬರು ಹಿರಿಯ ಹುಡುಗ ನೌಕರಿ ಮಾಡ್ತಾನ್ರಿ, ಸಣ್ಣತನ ಓದ್ಸಕೈತಿ ಓದ್ಸಕೈತಿವ್ರಿ, ಇಬ್ಬರು ಮಕ್ಕಳನ್ನ ಓದ್ಸಕತ್ತಿ ಬಿಟ್ಟು. ಹ್ಞೂ ರೀ, ಅಂದ್ರೆ ಮುಂದೆ ಒಕ್ಕಲ್ತನ ಬೇಡಪ್ಪ ಇವ್ರಿಗು ಅಂತೀರಿ ಹೆಂಗೆ ಅವ್ರಿಗೆ? ಏನ್ರಿ, ನಾವು ಆಗತ್ತನ್ನ ನಾವು ಮಾಡ್ತೀವ್ರಿ, ನಮ್ಮ ಮುಗಿದ್ರೆ ಮತ್ತೆ ಮುಂದೆ ನಾವು ಲೀಚಿ ಕೊಡದ್ರಿ. ಅವಾಗ ನಿಮ್ಮ ಮಕ್ಕಳಿಗೆ ಏನಾದರೂ ಒಕ್ಕಲ್ತನದ ಕೆಲಸ ಆಸಕ್ತಿ ಇಲ್ಲ ನಾವು ಮಾಡ್ಕೊಂಡು ಯಾರಿಗಾರ ಕೊಟ್ಟು ಮಾಡಿಸೋದು ಅಂತವ್ ಏನಾದ್ರು ಒಂದು ಸ್ವಲ್ಪ ಕಲಿಸಿರಿ ಎಲ್ಲ ಅವ್ರಿಗೆ? ಇಲ್ಲರಿ, ಮಾಡ್ತಾನ್ರಿ, ನಮ್ಮ ಹುಡುಗ ಸಣ್ಣ ಹುಡುಗ ಬಂದಾಗ ಎಲ್ಲ ಕುಂಟಿ ಗಿಂಟಿ ಬೆಳಿತಾನ್ರಿ. ನಾವು ಭಾಳ ಹೆಚ್ಚಿಲ್ರಿ, ಸಾಲಿ ಮತ್ತೆ ಅಭ್ಯಾಸ ಕಮ್ಮಿ ಆಗ್ತಂತ. ಏನು ಓದಾಕತ್ತಾರ ಸಾಲಿ? ಇದು BS Nursing ಮಾಡ್ಯಾನ್ರಿ. ಅಂದ್ರೆ ಇಬ್ರು, ಒಬ್ಬ ಮಗ ನೌಕರಿ, ಒಬ್ಬ BSc Nursing. ನೀವು ಒಕ್ಕಲ್ತನ ಮಾಡಿ ಒಳ್ಳೆ ರೀತಿಯಿಂದ ಒಣಬೇಸದಲ್ಲಿ ಒಳ್ಳೆ ಸುಖವಾಗಿ ಕೆಲಸ ಮಾಡ್ಕೊಂಡು ಒಳ್ಳೆ ಆದಾಯ ಮಾಡ್ಕೊಳ್ಳಿ. ಒಳ್ಳೇದು ಅಯ್ಯನವ್ರೆ, ಒಣಬೇಸಾಯ ನೋಡ್ರಿ ಬಹಳಷ್ಟು ಮಂದಿ ಲಾಭ ಇಲ್ಲ ಹಾಗೆ, ಆದ್ರೆ ನೀವೊಬ್ಬರ ಉದಾಹರಣೆ ಅಂತ ಹೇಳ್ಬೋದು. ಒಣಬೇಸದಲ್ಲಿ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಕಪ್ಪು ಭೂಮಿಯಲ್ಲಿ ಎರಡೆರಡು ಬೆಳೆಗಳನ್ನು ತೆಗಿತಾ ಇದ್ದಾರೆ, ಕೆಂಪು ಭೂಮಿಯಲ್ಲಿ ಒಂದು ವೇಳೆ ತೊಗರಿ ಇರ್ಬೋದು, ಸೂರ್ಯಪಾನ ಇರ್ಬೋದು, ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ. ಒಣಬೇಸಾಯದ ರೈತರು ನಿಮ್ಮ ವಿಚಾರವನ್ನ ಗಮನಿಸಲಿ ಅಂತ ಹೇಳೋಣ. ಇದುವರೆಗೆ ಮಾಹಿತಿ ಹಂಚಿಕೊಂಡದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಲಿಂಗಸ್ಗೂರು ತಾಲೂಕಿನ ಚಿಕ್ಕ ಹೆಸರೂರು ಗ್ರಾಮದ ರೈತರಾದ ಅಯ್ಯಣ್ಣ ಅವರ ಕೃಷಿ ಅನುಭವಗಳನ್ನು ಆಲಿಸಿದರೆ. ರೈತ ಬಾಂಧವರೇ, ಈಗ ಪೇಟೆ ದಾಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇಂದಿನ ಪೇಟೆ ದಾಣೆ: ಕಡಲೆಕಾಳು ಜವರಿ 3,759 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 44 ಕನಿಷ್ಠ 8,000 ರೂಪಾಯಿಗಳಿಂದ ಗರಿಷ್ಠ 10,400 ರೂಪಾಯಿ, ಹೆಸರುಕಾಳು ಜವಾರಿ 4,736 ರೂಪಾಯಿಗಳಿಂದ 6,459 ರೂಪಾಯಿಗಳು, ಶೇಂಗಾ ಗುಂಗುರಿ 4,001 ರೂಪಾಯಿಗಳಿಂದ 5,822 ರೂಪಾಯಿಗಳು, ಈರುಳ್ಳಿ 410 ರೂಪಾಯಿಗಳಿಂದ 700 ರೂಪಾಯಿಗಳು, ಭತ್ತ ಸೋನಮಸೂರಿ 1,226 ರೂಪಾಯಿಗಳಿಂದ 2,265 ರೂಪಾಯಿಗಳು, ಸೂರ್ಯಕಾಂತಿ 5,705 ರೂಪಾಯಿಗಳಿಂದ 6,070 ರೂಪಾಯಿಗಳು, ಕೆಂಪು ತೊಗರಿ ಕನಿಷ್ಠ 5,589 ರೂಪಾಯಿಗಳಿಂದ ಗರಿಷ್ಠ 7,039 ರೂಪಾಯಿಗಳು. ರೈತ ಬಂದವರೇ, ಈಗ ಲಿಂಗಸ್ಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆ: ಭತ್ತ IR 64 2,700 ರೂಪಾಯಿಗಳು, ಸೂರ್ಯಕಾಂತಿ ಕನಿಷ್ಠ 6,000 ರೂಪಾಯಿಗಳಿಂದ ಗರಿಷ್ಠ 6,600 ರೂಪಾಯಿಗಳು. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಪೇಟೆ ದಾಣೆ: ಭತ್ತ ಕಾವೇರಿ ಸೋನ 2,100 ರೂಪಾಯಿಗಳು, ಭತ್ತ ಹಳೆ ಸೋನ ಮಸೂರಿ ಕನಿಷ್ಠ 2,500 ರೂಪಾಯಿಗಳಿಂದ ಗರಿಷ್ಠ 2,700 ರೂಪಾಯಿಗಳು. ರೈತ ಬಂದವರೇ, ಇದುವರೆಗೆ ರಾಯಚೂರು, ಲಿಂಗಸ್ಗೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆಯನ್ನ ಆಲಿಸಿದರೆ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಿಮ್ ಮನ್ಯಾಗ ಈ ಪಾಟಿ ಸಂಭ್ರಮ ಇವತ್ತು? ನಮ್ ಮನ್ಯಾಗೆ ಗಂಗೆ ಬಂದವಳೆ, ಬಾ ಬಾ ಬಾಯಿ ಸಿಹಿ ಮಾಡ್ಕೋ. ಗಂಗೆನ? ಯಾರಬಿ ಅವಳು? ನಮ್ ಮನೆ ನಳದಲ್ಲಿ ಶುದ್ಧ ಕುಡಿಯೋ ನೀರು ಬರ್ತಾ ಇದೆ. ಇದೆಲ್ಲ ಹೆಂಗಾಯ್ತು ಅಂತೀನಿ? ನಮ್ಮ ಹಳ್ಳಿಯಲ್ಲಿ ಪ್ರತಿ ಕುಟುಂಬಕ್ಕೂ ಪ್ರತಿದಿನ ಪ್ರತಿಯೊಬ್ಬರಿಗೂ 55 ಲೀಟರ್ ಶುದ್ಧ ಸುರಕ್ಷಿತ ಕುಡಿಯೋ ನೀರನ್ನ ನಳದ ಮೂಲಕ ಕೊಡ್ತಾರೆ. ಇದರಿಂದ ನಮ್ಮ ಹಳ್ಳಿ ಜನರ ಬದುಕು ಹಸನಾಯ್ತದೆ ನೋಡು. ಜಲ್ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆ ಅಡಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ಶುದ್ಧ ಸುರಕ್ಷಿತ ಕುಡಿಯುವ ನೀರನ್ನು ನಳದ ಮೂಲಕ ಒದಗಿಸಲಾಗುತ್ತದೆ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೇ, ಲೇಕಿನ್ ಉನ್ನೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMSBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆ ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಂಧುವರ ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳಲಲ್ಲ. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ, ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆಗೆ ಕುಂಠಿತವಾಗಿರುವುದು ಕಂಡು ಬಂದಿದ್ದು, ಇದರ ಹತೋಟಿಗಾಗಿ ರೈತ ಬಾಂಧವರು ಅಂತರ್ ಬೇಸಾಯ ಪದ್ಧತಿಯನ್ನು ಮಾಡಿ ಕಳೆಗಳನ್ನು ನಿರ್ವಹಣೆ ಮಾಡಬೇಕು. ಇನ್ನು ಮಣ್ಣಿನಲ್ಲಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡಬೇಕು. ಹತ್ತಿ, ತೊಗರಿ, ಗೋವಿನ ಜೋಳ ಹಾಗೆಯೇ ಇತರ ದೀರ್ಘಾವಧಿ ಬೆಳೆಗಳಿಗೆ ಮೇಲು ಗೊಬ್ಬರ ಕೊಡುವುದು ಸೂಕ್ತ. ಮೆಕ್ಕೆಜೋಳದಲ್ಲಿ ಎಲೆ ಮತ್ತು ಎಲೆ ಕವಿಚ ಅಂಗಮಾರಿ ರೋಗದ ನಿರ್ವಹಣೆಗಾಗಿ 1 ಗ್ರಾಂ ಕಾರ್ಬನ್ಡೈಸಮ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಗೋವಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಮತ್ತು 0.3 ಗ್ರಾಂ ಇಮಾಮೆಕ್ವಿನ್ ಬೆಂಜೋಯೇಟ್ 5SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಹತ್ತಿಯಲ್ಲಿ ಸಸ್ಯ ಹೇನು ಮತ್ತು ಬಿಳಿ ನೊಣದ ಹತೋಟಿಗಾಗಿ ಎಕರೆಗೆ 10 ಹಳದಿ ಬಣ್ಣದ ಪಂಜಿನ ಬಲೆಗಳನ್ನು ಉಪಯೋಗಿಸಬೇಕು. ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ಹತೋಟಿ ಮಾಡಲು 10 ಗ್ರಾಂ ಮ್ಯಾಗ್ನೀಸಿಯಂ ಸಲ್ಫೇಟ್ ಮತ್ತು 10 ಗ್ರಾಂ 19-19-19 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹತ್ತಿ ಬೆಳೆಗೆ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 18 kg ಯೂರಿಯಾ ಮತ್ತು 10 kg ಪೊಟ್ಯಾಷನ್ನ ಕೊಡಬೇಕಾಗ್ತದೆ. ಶೇಂಗಾದಲ್ಲಿ ಸ್ಪೊಡೊಟ್ಪೆರಾ ಹತೋಟಿಗೆ 4 ಗ್ರಾಂ ಮೆಟರಿಜಿಯಂ ರಿಲೇ ಅಥವಾ 0.2 ಗ್ರಾಂ ಇಮಾಮೆಕ್ವಿನ್ ಬೆಂಜೋಯೇಟ್ 5SG ಅಥವಾ 1 ಗ್ರಾಂ ಥಯೋಡಿಕ್ ಕಾರ್ಬನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡಬೇಕಾಗ್ತದೆ. ರೈತರು ಶೇಂಗಾ ಬಿತ್ತನೆ ಮಾಡಿದ 40 ದಿನಗಳ ನಂತರ ಎಡೆಕುಂಟೆ ಹಾಯಿಸಿ ಕಳೆಗಳನ್ನು ನಿಯಂತ್ರಣ ಮಾಡಿ ಸಾಧ್ಯವಾದಷ್ಟು ಒಂದು ಸಲ ಕೈಕಳೆಯನ್ನ ಉಪಯೋಗಿಸಬೇಕು. ಶೇಂಗಾ ಬೆಳೆ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 4 kg ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡುವುದು ಉತ್ತಮ. ಇನ್ನು ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 cm ಮೇಲ್ಭಾಗದ ಕುಡಿ ಚಿವುಟುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲಿಡಿದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗಾಗಿ 2 ಗ್ರಾಂ ಕ್ಲೋರಿಫೆರಿಫಾಸ್ 20 EC ಅಥವಾ 1 ಗ್ರಾಂ ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ml ಇಮಿಡಾಕ್ರೋಪೇಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಸೂರ್ಯಕಾಂತಿಯಲ್ಲಿ ಎಲೆ ತಿನ್ನುವ ಕೀಟದ ಹತೋಟಿಗಾಗಿ 2 ml ಕ್ವಿನಾಲ್ ಫಾಸ್ 25 EC ಅಥವಾ 0.1 ml ಸ್ಪೈನೋಸ್ಯಾಡ್ 45 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರೈತ ಬಾಂಧವರು ರಸಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 kg ಸತುವಿನ ಸಲ್ಫೇಟ್ ಅನ್ನು ಉಪಯೋಗಿಸಬೇಕು. ಭತ್ತದಲ್ಲಿ ಕಾಂಡ ಕೊರೆಯುವ ಹುಳು ನಿಯಂತ್ರಣಕ್ಕಾಗಿ 2 ml ಕ್ಲೋರಿಫೆರಿಫಾಸ್ 20 EC ಅಥವಾ 2 ml ಪ್ರೊಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 kg ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕಾಗ್ತದೆ. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣದ ಹತೋಟಿಯನ್ನು ಮಾಡಲು 2.5 ml ಕಾರ್ಬೋಸ್ಪಾನ್ 25 EC ಅಥವಾ 1 ml ಪ್ರಿಪ್ರೋನೆಲ್ 5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅಥವಾ 10 kg ಕಾರ್ಬೋಫಿರಾನ್ 3G 1 ಎಕರೆಗೆ ಏರಿಸಬೇಕು. ಇನ್ನು ಮೆಣಸಿನ ಗಿಡಕ್ಕೆ ಬರುವ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲು 3 ಗ್ರಾಂ ಕ್ಯಾಪ್ಟನ್ ಅಥವಾ 2 ಗ್ರಾಂ ಕಾರ್ಬನ್ ಡೈಜಮ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣವನ್ನು ಸಸಿ ಮಡಿಗೆ ಹಾಕಬೇಕು. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗೆ ಮೈಕ್ಲೋಬಿಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 0.25 ml ನೆಪ್ತಲಿಕ್ ಆಸಿಟಿಕ್ ಆಸಿಡ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ತಡೆಗಟ್ಟಬಹುದು. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮಾ ಮತ್ತು ಸುಡೋಮೊನಾಸ್ ಜೈವಿಕ ಗೊಬ್ಬರದ ಜೊತೆಗೆ ಅದ್ದಿ ನಾಟಿಯನ್ನ ಮಾಡಬೇಕು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ರೈತ ಬಾಂಧವರ ಈಗ ಆಲಿಸೋಣ ಗಂಗಾವತಿ ತಾಲೂಕಿನ ಹುಲಿಹೇದರ್ ಗ್ರಾಮದ ಹೈವಳೆಯಪ್ಪ ಕರಿಯಪ್ಪ ಅವರಿಂದ ದಪ್ಪಿನ ಪದಗಳನ್ನು. ಬೆಳಗಿನ ಬೆಳ್ಳಿಯ ಚುಕ್ಕೆಯು ಮೂಡಿತು, ಬೆಳಗಾಯಿತು ಏಳ ಬಸವನ ಹೊಡಕೊಂಡು ಹೊಲಕ್ಕ ಹೋಗುತ್ತೀನಿ ಬುತ್ತಿಯ ನೀ ಮಾಡ, ಬಸವನ ಹೊಡಕೊಂಡು ಹೊಲಕ್ಕ ಹೋಗುತ್ತೀನಿ ಬುತ್ತಿಯ ನೀ ಮಾಡ.